ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ. ಒಂದ್ ಮಾತು ಹೇಳಿ ಚಿಕ್ಕಪ್ಪ, ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ, ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, ಆರ್ಪಿಎಲ್ ಐಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡದೆ ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗಾಗಬಾರದು ಅಂತ. ಆರ್ಪಿಎಲ್ ಐಯ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಕೇಳ್ರಪ್ಪ ಕೇಳಿ, ನಮ್ಮೂರ್ನಾಗೆ ಮಳೆ ಚಂದಾಗಿ ನಮ್ಮೂರಿನ ಹೊಳೆ ಕೆರೆ ಕುಂಟೆ ಹಳ್ಳಕೊಳ್ಳಗಳಲ್ಲಿ ಹೊಸ ನೀರು ತುಂಬೈತೆ. ಈ ನೀರನ್ನ ಯಾರು ಕುಡಿಬಾರ್ದು, ಈ ನೀರು ಕುಡಿಯಕ್ ಯೋಗ್ಯವಲ್ಲ. ಈ ನೀರನ್ನ ಕುಡಿದ್ರೆ ರೋಗ ಬಂದು ಕಾಯಿಲೆ ಬೀಳ್ತೀರಾ. ಎಚ್ಚರ, ಮಳೆ ನೀರಿನ ಜೊತೆ ಕೊಳಚೆ ಕಸ ಕೆಲವೊಮ್ಮೆ ರಾಸಾಯನಿಕ ಸೇರಿ ಕಲುಷಿತವಾಗಿರುತ್ತೆ. ನದಿ ಕೆರೆ ಕುಂಟೆಗಳ ನೀರನ್ನ ಶುದ್ಧೀಕರಿಸಿದ ನಂತರವೇ ಕುಡಿಬೇಕು. ಯಾವಾಗ್ಲೂ ಶುದ್ಧೀಕರಿಸಿದ ನೀರನ್ನೇ ಕುಡಿಯಿರಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಕೇಳ್ರಪ್ಪ ಕೇಳಿ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಅತ್ಯುತ್ತಮ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳಿಗೆ ಲಿಮ್ಕರ್ ಭೇಟಿ ಕೊಡಿ. ಲಿಮ್ಕರ್ ಚೌಳಿ ಕಾಂಪ್ಲೆಕ್ಸ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಆರ್ಚಿಡ್ ಮಾಲ್ ಮೇನ್ ರೋಡ್ ಕಲಬುರಗಿ. ಧಾರವಾಡದಲ್ಲಿ ನಡೆಯುತ್ತಿರುವ ಕೃಷಿ ಮೇಳ ಕುರಿತು ಮಾಹಿತಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದೊಳಗೆ ಈ ವರ್ಷದ ಕೃಷಿ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ಕೃಷಿ ಮೇಳ ಸೆಪ್ಟೆಂಬರ್ 17 4 ದಿವಸಗಳ ತನಕ, ಅಂದ್ರೆ 17, 18, 19, 20 ಈ ದಿನಗಳಂದು ನಡೀತಾ ಇದೆ. ಈ ಕೃಷಿ ಮೇಳದ ಬಗ್ಗೆ ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣಾ ನಿರ್ದೇಶಕರಾಗಿರುವಂತಹ ಡಾ ಪಿಎಸ್ ಹೂಗಾರ್ ಅವರು ಒಂದಿಷ್ಟು ಮಾಹಿತಿಯನ್ನು ನಮಗೆ ನೀಡುತ್ತಾ ಇದ್ದಾರೆ. ಅವರು ಹೇಳುವುದನ್ನು ನಾವೀಗ ಕೇಳೋಣ. ರೈತ ಬಾಂಧವರೇ, ಇದೇ ಸೆಪ್ಟೆಂಬರ್ 17 ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡ ಆವರಣದಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಾರಿಯ ವಿಶೇಷತೆ ಏನಂದ್ರೆ, ರೈತರ ಆದಾಯ ದ್ವಿಗುಣಗೊಂಡ ರೈತರ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ, ಅಂದ್ರೆ ಮಳಿಗೆಗಳನ್ನು ಹಾಕಲಾಗಿದೆ. ಅಲ್ಲಿ ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ರೈತರು ತಮ್ಮ ಆದಾಯವನ್ನ ದ್ವಿಗುಣಗೊಳಿಸುವುದಿರ್ಬೋದು, ನೈಸರ್ಗಿಕ ಕೃಷಿ ಇರ್ಬೋದು, ಸಾವಯವ ಕೃಷಿ ಇರ್ಬೋದು, ಆಮೇಲೆ ಗುಣಮಟ್ಟದ ಬೀಜ ಪೂರೈಕೆ ಇರ್ಬೋದು, ಇವೆಲ್ಲದರ ಬಗ್ಗೆ ಪ್ರದರ್ಶನ ಮಾರಾಟದ ವ್ಯವಸ್ಥೆ ಇರ್ತದೆ. ಇದಲ್ಲದೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಉತ್ಪಾದಿಸಲಾದ 2,000 ಹೆಚ್ಚು ಪ್ರಮಾಣದ ಗುಣಮಟ್ಟದ ಹಿಂಗಾರಿ ಜೋಳ, ಕಡಲೆ, ಕುಸುಬೆ, ಅಗಸಿ ಇವೇ ಮೊದಲಾದ ಬೆಳೆಗಳ ಬೀಜಗಳನ್ನು ಕೂಡ ನಾವು ರೈತರಿಗೆ ಮಾರಾಟಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಇನ್ನೊಂದು ವಿಶೇಷತೆ ಅಂದ್ರೆ, ಈ ಬಾರಿ ಸಾಧನೆಗೈದಂತ ರೈತರು ತಮ್ಮ ಅನುಭವಗಳನ್ನ ವೇದಿಕೆಯ ಮೂಲಕ, ರೈತರಿಂದ ರೈತರಿಗಾಗಿ ಕಾರ್ಯಕ್ರಮದ ಮೂಲಕ ತಮ್ಮ ಅನುಭವಗಳನ್ನ, ತಮ್ಮ ಯಶೋಗಾಥೆಗಳನ್ನ ಬಿಚ್ಚಿಡಲಿದ್ದಾರೆ. ಆದ್ರಿಂದ ಎಲ್ಲ ರೈತರು, ರೈತ ಬಾಂಧವರು, ರೈತ ಮಹಿಳೆಯರು, ಕೃಷಿ ಆಸಕ್ತರು, ಯುವಕರು, ಯುವತಿಯರು, ವಿದ್ಯಾರ್ಥಿಗಳು 4 ದಿನ ನಡೆಯುವ ಈ ಕೃಷಿ ಮೇಳಕ್ಕೆ ಬಂದು ಅದರ ಪ್ರಯೋಜನ ಪಡೆಯಬೇಕು. ಇದಲ್ಲದೆ ಈ ಬಾರಿಯ ಕೃಷಿ ಮೇಳದಲ್ಲಿ ವಿಶೇಷವಾಗಿ ನಾವು ಕೃಷಿ ಯಾಂತ್ರೀಕರಣಕ್ಕೆ ಒತ್ತು ಕೊಡ್ತಾ ಇದ್ದೇವೆ. ಅದಲ್ಲದೆ ಸಾವಯವ ಉಪ ಅಂಗಗಳಾದಂತಹ ಜೈವಿಕ ಬೀಜ, ಗೊಬ್ಬರ, ಪರಿಕರಗಳನ್ನು ಕೂಡ ನಾವು ಒದಗಿಸಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನು ಮುಂದುವರೆದಂತೆ ವಿವಿಧ ಬೆಳೆಗಳ ಪ್ರಾತ್ಯಕ್ಷಿಕೆಗಳು ನೋಡ್ಲಿಕ್ಕೆ ಸಿಗ್ತದೆ. ಆಮೇಲೆ ವಿದ್ಯಾರ್ಥಿಗಳು ಕೈಗೊಂಡಂತಹ ಸಾಧನೆಗಳ ಬಗ್ಗೆ ಕೂಡ ಇಲ್ಲಿ ಪ್ರಾತ್ಯಕ್ಷಿಕೆಗಳಿರ್ತವೆ. ಅತ್ಯಂತ ಪ್ರಮುಖವಾದದ್ದಂದ್ರೆ ಕೃಷಿ ಸಮಾಲೋಚನಾ ಕೇಂದ್ರ ಇದೆ. ಒಟ್ಟು ಒಂದೇ ಸೂರಿನಡಿ 30 ಜನ ವಿಜ್ಞಾನಿಗಳು ಮತ್ತು ಅವರ ತಂಡ ರೈತರ ಪ್ರಶ್ನೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕಂಡುಕೊಂಡು ಅವುಗಳಿಗೆ ಪರಿಹಾರವನ್ನ ಸೂಚಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮೊದಲನೇ ದಿನ ಬೀಜ ಮೇಳ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎರಡನೇ ದಿನ ಕೃಷಿ ಮೇಳ ಉದ್ಘಾಟನೆ ಆಗ್ತದೆ. ಇದೇ ಕೃಷಿ ಮೇಳದಲ್ಲಿ ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಮತ್ತು ಕೃಷಿ ಮಹಿಳೆಯರನ್ನ ಗೌರವಿಸಲಾಗುತ್ತದೆ. ಅದಲ್ಲದೆ ವಿವಿಧ ಪ್ರಕಾರದ ಕನ್ನಡ ಕೃಷಿ ಪ್ರಕಟಣೆಗಳನ್ನು ಕೂಡ ನಾವು ಬಿಡುಗಡೆ ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ವಿ. ಇದಲ್ಲದೆ ಮುಂದುವರೆದು 3ನೇ ದಿವಸ ಸಾಧಕರೊಂದಿಗೆ ಸಂವಾದ ಕೂಡ ಇರ್ತದೆ, ಮತ್ತು ಮುಂದುವರೆದಂತೆ ವಿವಿಧ ಪ್ರಕಾರದ ಮಳಿಗೆಗಳು ಕೂಡ ಸದಾ ಕಾಲ ದರ್ಶನ ಇರ್ತದೆ. ಆಮೇಲೆ ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ, ಇಂತಹ ವಿಷಯಗಳ ಮೇಲೆ ಕೂಡ ಅಲ್ಲಿ ಸಂವಾದ ಮತ್ತು ಮಾಹಿತಿ ಇರ್ತದೆ. ದಯವಿಟ್ಟು ರೈತರು, ರೈತ ಮಹಿಳೆಯರು, ಪ್ರಗತಿಪರ ರೈತರು, ಕೃಷಿ ಆಸಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಿಸಿ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯಬೇಕಂತ ವಿಸ್ತರಣಾ ನಿರ್ದೇಶನಕ್ಕಾದ ನಾನು ಸುಧಾರ್ ತಮ್ಮಲ್ಲಿ ಕಳಕಳಿಯಿಂದ ಮತ್ತು ಆತ್ಮೀಯತೆಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ಕಾರ. ಧಾರವಾಡದಲ್ಲಿ ನಡೆಯುತ್ತಿರುವ ಕೃಷಿ ಮೇಳ ಕುರಿತು ಮಾಹಿತಿ ಇದುವರೆಗೆ ಕೇಳಿದ್ರಿ. ಈಗ ಮಣ್ಣಿನ ಮಗ ಎರೆಹುಳು ಸಾಕಾಣಿಕೆ ಕುರಿತು ಮಲ್ಲಿನಾಥ್ ಕೊಳ್ಳೂರ್ ಅವರೊಂದಿಗಿನ ಸಂದರ್ಶನ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮೊಡನಿದ್ದಾರೆ ಸಾವಯವ ಕೃಷಿಕರಾಗಿರ್ತಕ್ಕಂಥ ಕಲಬುರಗಿ ತಾಲೂಕಿನ ಮೇಳ್ಕುಂದ ಬಿಯ ಮಲ್ಲಿನಾಥ್ ಶರಣಪ್ಪ ಕೊಳ್ಳೂರ್ ಅವರು. ರಾಸಾಯನಿಕ ಗೊಬ್ಬರವನ್ನ ತ್ಯಜಿಸಿ ಸಾವಯವ ಕೃಷಿಕರಾದಂತಹ ಇವರು ಸಾವಯವ ಕೀಟನಾಶಕಗಳನ್ನ, ಸಾವಯವ ಗೊಬ್ಬರಗಳನ್ನ ಮಾಡಿ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರು ಎರೆಹುಳು ಗೊಬ್ಬರವನ್ನ ತಯಾರಿಸುವುದರಲ್ಲಿ ತುಂಬಾ ಮುಂಚೂಣಿಯಲ್ಲಿದ್ದಾರೆ ಮತ್ತು ಮಾದರಿ ಕೃಷಿಯನ್ನ ಮಾಡ್ತಾ ಎರೆಹುಳು ಗೊಬ್ಬರವನ್ನ ತಯಾರಿಸಿ ಮಾರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ರೈತರು ಸಾವಯವ ಕೃಷಿಯತ್ತ ಹೆಚ್ಚಿನ ಒಲವು ತೋರಿಸಬೇಕು, ಆ ಮೂಲಕ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುವುದನ್ನು ಕಡಿಮೆ ಮಾಡಬೇಕು ಮತ್ತು ಮಣ್ಣಿನ ಗುಣಮಟ್ಟವನ್ನು ಕಾಪಾಡಲು ಇದು ಬಹಳಷ್ಟು ಉಪಯುಕ್ತ ಅನ್ನೋದರ ವಿಚಾರವಾಗಿ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಇದ್ದಾರೆ. ನಮಸ್ಕಾರ ಮಲ್ಲಿನಾಥ್ ಶರಣಪ್ಪ ಕೊಳ್ಳೂರ್. ಈಗ ತಾವು ಎರೆಹುಳು ಗೊಬ್ಬರದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಇತ್ತೀಚಿನ ದಿನಗಳಲ್ಲಿ ತೋರಿಸ್ತೀರಿ, ಏನು ಕಾರಣ? ಇಲ್ಲ, ಭೂಮಿ ಒಳಗೆ ಏನಾಗಿದೆ ಸರ್, ನಾವು ಫರ್ಟಿಲೈಸರ್ ಹಾಕಿ ಹಾಕಿರಿ, ಭೂಮಿ ಒಳಗೆ ಇಳುವರಿ ಕಮ್ಮಾಗ್ಲಾಗತ್ತದ್ರಿ. ನಾವು ಏನಾದ್ರೂ ಭೂಮಿ ಸೌಳಾಗ್ಲಾಗತ್ತದ್ರಿ, ಸೌಳು ಜವಳಾಗಿ ಬೆಳವಣಿಗೆ ಕಮ್ಮಾಗ್ಲಾಗತ್ತದ್ರಿ. ಅದು ಬೆಳವಣಿಗೆ ಕಮ್ಮಾಗಿರದಾಗ ನಾವು ಮೊದಲು ತಿಪ್ಪಿ ಗೊಬ್ಬರ ನಮ್ಮ ಹಿರಿಯರು ಹಾಕದಂತ ತಿಪ್ಪಿ ಗೊಬ್ಬರ ಹಾಕೋದ್ ಬರ್ತಿದ್ರು. ತಿಪ್ಪಿ ಗೊಬ್ಬರ ಹೊಳ್ಳಿಗೆ ದನಗಳು ಈಗ ಏನಾದ್ರ ಬಹಳ ಕಡಿಮೆ ಸಿಗ್ಲಿಕತ್ತಿದ್ರು ಗೊಬ್ಬರ. ಈಗ ನಮ್ಮದೇ ಆದಂತ ಮನೆಯಾಗೆ ಒಂದು 50 ಗೋವುಗಳು ಸಾಕಾಣಿಕೆ ಮಾಡಿದವ್ರು ನಾವು, ದೇಶಿ ತಳಿಗಳನ್ನ. ನಮ್ಮ ಮನೆಯೊಳಗೆ ಇದ್ದಂತವೇ ಒಂದು 50 ದನಗಳು ನಾವು ತಯಾರು ಮಾಡಿದವ್ರಿ. ಅವು 50 ದನಗಳ ಸಗಣಿ ಏನದ ತಿಪ್ಪಿ ಗೊಬ್ಬರ ಮಾಡಿ ನಾವು ಹೊಲ ಕೊಟ್ಟಿಗೈತವ್ರಿ. ಟ್ಯಾಕ್ಟರ್ ಹೊಡೆಯಂತರದ ಏನಾಗುತ್ತೆ, ಒಂದು ವರ್ಷಕ್ಕೆ 1 ಎಕರೆ 2 ಎಕರೆನೆ ಮುಚ್ಚಲ್ಕಾತ್ರಿ. ಅದಕ್ಕೆ ನಾವು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ಸಲಹೆ ತಗೊಂಡು ಅವಾಗ ಮೊದಲು ವಿ ಐ ಬೆಣಗಿದ್ರು, ಆನಂತರ ಈಗ ಏನದ ನಮ್ಮ ರಾಜು ತೆಗ್ಗಡಿ ಅವ್ರು ಬಂದ್ರೆ ಬಹಳ ಆತ್ಮೀಯತೆ ರೈತರ ಮೇಲೆ ಬಹಳ ಕಾಳಜಿ ರೀ. ಅವ್ರು ಏನಂದ್ರು ಈಗ ಏನದ ಒಂದೇ ತೌಲಿ ನೀವು ಎಷ್ಟು ಹಾಕದ ಹಂಗಲ್ಲ, ಇದು ವರ್ಮಿ ಕಾಂಪೋಸ್ಟ್ ಮಾಡ್ರಿ, ವರ್ಮಿ ಕಾಂಪೋಸ್ಟ್ ಮಾಡಿ ಗೊಬ್ಬರ ರೆಡಿ ಮಾಡಿ ಬುಕ್ಕದಲ್ಲಿ ನೀವು ಬಿತ್ತಿದ್ರೆ ನೀವು 1 ಎಕರೆಗೆ ಹಾಕವಲ್ಲ 10 ಎಕರೆಗೆ ಆಗ್ತದೆ. ನೀವು ಗೊಬ್ಬರ ರೆಡಿ ಮಾಡಿ ಬುಕ್ಕದಿಂದ ಹಾಕಿದ್ರೆ 10 ಎಕರೆ ಆಗ್ತದೆ, ನಿಮ್ಮದು ಎಲ್ಲಾ ಗೊಬ್ಬರ ನಿಮ್ಮದು 40 ಎಕರೆ ಜಮೀನು ಪೂರಾ ಆಗ್ತದೆ ಅಂದಾಗ ನಾವು ಅವ್ರ ಸಲಹೆ ತಗೊಂಡು 40x60 ಶೆಡ್ ಮಾಡಿದೇವ್ರಿ. ಶೆಡ್ ಮಾಡಿ ಒಂದು 20 ತೊಟ್ಟಿಗಳು ಮಾಡಿದೇವ್ರಿ. ಓಹೋ, ಎಷ್ಟು ತೊಟ್ಟಿಗಳಿವೆ? 20 ತೊಟ್ಟಿಗಳವ ಸರ್, 15 ಫೀಟ್ ಊಚ, 3 ಫೀಟ್ ಎತ್ತರ, 3 ಫೀಟ್ ಆಗಲ್ರಿ. ಈಗ ಇದಕ್ಕೆ ಒಂದು ತರಬೇತಿ ಬೇಕಲ್ಲ, ನೀವು ತರಬೇತಿ ಎಲ್ಲಿ ಪಡೆದ್ರಿ ಇದನ್ನ, ಈ ಗೊಬ್ಬರ ತಯಾರಿಸುವುದರ ಬಗ್ಗೆ? ಇಲ್ಲ, ತರಬೇತಿ ನಾವು ಕೆವಿಕದೊಳಗೆ ತಗೊಂಡಿದ್ದೇವ್ರಿ, ಕೃಷಿ ಇಲಾಖೆದವ್ರು ಕೊಟ್ಟಾರ ನಮ್ಗೆ. ಈ ನಮ್ಮನ್ನ ಮಾಡಿದ್ರೆ ಹಿಂಗೇನದ ಗೊಬ್ಬರ ರೆಡಿ ಆಗ್ತದ ಅಂದಾಗ ನಮ್ ಎಸೆ ಪಾಟೀಲ್ರಿ ಅನ್ನೋದ ಹುಳ, ನೀವು ಗೊಬ್ಬರ ರೆಡಿ ಮಾಡ್ತೀನಿ ಅಂದ್ರೆ ನಾ ಆಫ್ರಿಕಾದಿಂದ ನಾ ಇದು ತಂದು ಕೊಡ್ತೀನಿ, ಹುಳ ತಂದು ಕೊಡ್ತೀನಿ, ನೀವು ಗೊಬ್ಬರ ರೆಡಿ ಮಾಡಿದ್ರೆ ಅವ್ರು ಹುಳ ತಂದು ಕೊಟ್ಟಾರ ಸರ್. ಏನು ವಿಶೇಷ ತಳಿದ ತಳಿ? ವಿಶೇಷ ತಳಿ ರೀ, ನಮ್ಮಲ್ಲಿ ಇದ್ದಂತ ನ್ಯಾಚುರಲಿ ತಳಿ ರೀ. ನಮ್ಮಲ್ಲಿ ಎರೆಹುಳು ಅಂದ್ರೆ ಭೂಮಿ ಒಳಗೆ 8 ಪಿಡಿತನ ಹೋಗ್ತದ್ರಿ, 8 ಪಿಡಿತನ ಬರ್ತದ, ಅದು ಅಂದ್ರೆ ಬಹಳ ಫಾಸ್ಟ್ ಆಗಿ ಮಾಡಲ್ರಿ. ಇದು ಅನ್ಕೊಂಡು ಒಂದು ಹೈಬ್ರಿಡ್ ತಳಿ ರೀ, ಇದು ದಿನಾನೇ ಮ್ಯಾಲ ಬರ್ತದ, ದಿನಾನೇ ಒಳಗೆ ಹೋಗ್ತದ್ರಿ. ಭೂಮಿ ಒಳಗೆ ದಿನಾನೇ ಮ್ಯಾಲ ಹೋಗೋದು, ದಿನ ರಾತ್ರಿ ಒಳಗೆ ಮ್ಯಾಲ ಬರ್ತದ್ರಿ, ಹಗಲತ್ನೊಳಗೆ ನೆಲದಾಗ ಹೋಗ್ತದ್ರಿ, ಭೂಮಿ ಒಳಗೆ ಬಿಟ್ರಿ. ಆದ್ರೂ ಭೂಮಿ ತೆಳಗ ಮ್ಯಾಲ ತೆಳಗ ಮ್ಯಾಲ ಜಲ್ಲಿ ನಮ್ಮನಾಗಿ ಭೂಮಿ ಬಹಳ ಮೃದು ಮಾಡ್ತದ್ರಿ. ಈಗ ಮಲ್ಲಿನಾಥ್ ಅವ್ರೆ, ಈಗ ನಮ್ಮದು ಇಲ್ಲಿ ಲೋಕಲ್ ತಳಿನೂ ಇರ್ತದೆ, ಅಮೆರಿಕದ ಇರ್ತದೆ ಅಂತಂದ್ರೆ ಗಾತ್ರದಲ್ಲಿ ಏನಾದ್ರು ವ್ಯತ್ಯಾಸ ಅದ? ಗಾತ್ರದಲ್ಲಿ ವ್ಯತ್ಯಾಸ ಅದ ಸರ್. ಇದು ದಪ್ಪ ಸೈಜ್ ಅದ್ರಿ, ಊಚ ಒಂದು 16-18 ಇಂಚ್ ತನ ಊಚ ಅದ ರೀ. ಇದು ಅದು ನಮ್ದು ಅಷ್ಟು ಊಚ ಇರಲ್ರಿ, ನಮ್ದು ಒಂದು 8-6 ಇಂಚ್ ಇರ್ತದ್ರಿ. ಅದು ಗಾತ್ರದಲ್ಲಿ ಸಣ್ಣ ಇರ್ತದ್ರಿ, ಇದು ಗಾತ್ರದಲ್ಲಿ ದಪ್ಪ ಇರ್ತದ್ರಿ. ಅದ್ರ ದಪ್ಪದಲ್ಲಿ ಬಹಳಷ್ಟು ಫಾಸ್ಟ್ ಮೈತದ್ರಿ. ಈಗ ಈ ಒಂದು ಎರೆಹುಳು ಗೊಬ್ಬರವನ್ನ ಮಾಡ್ತೇನೆ ಅಂತ ಅಂದ್ರಲ್ಲ, ಅದಕ್ಕೆ ವಿಧಾನ ಹೇಗೆ ಮಾಡುದು? ಎಷ್ಟು ಉದ್ದ ಇರಬೇಕು, ಎಷ್ಟು ಅಗಲ ಇರಬೇಕು, ಎಷ್ಟು ಆಳ ಇರಬೇಕು, ಎಷ್ಟು ಹುಳವನ್ನ ಆ ತೊಟ್ಟಿಗೆ ಹಾಕಬೇಕು, ಎಲ್ಲ ಸ್ವಲ್ಪ ಮಾಹಿತಿ ಕೊಡಿ. ಈಗ ನಾವು ಎರೆಹುಳ ತೊಟ್ಟಿಗಳು ನೋಡಿ ಸರ್, 15 ಫೀಟ್ ಊಚ ಮಾಡಿದ್ದೇವೆ, ಅಗಲಿಗೆ 3 ಫೀಟ್ ರೀ, ಎತ್ತರಿಗೆ 2.5 ಫೀಟ್ ಇರ್ಬೇಕು. ನಾವು 3 ಫೀಟ್ ಮಾಡಿದೇವ್ರಿ ಅಂದ್ರೆ 2.5-2 ಫೀಟ್ ಇದ್ರೆ ನಡೀತದ್ರಿ. ಅದಕ್ಕೆ ಜೋಡಿ ತೊಟ್ಟಿ ಮಾಡಿದೇವ್ರಿ ಅಂದ್ರೆ ನಡಬರ್ಕ 6 ಫೀಟ್ ಮಾಡಿ ನಡಬರ್ಕ ಒಂದು ಇಟ್ಟಂಗಿಲೆ ಕಟ್ಕೊಂಡು ಅದ್ರ ಮ್ಯಾಲ ಮೈಕ್ರೋ ಸ್ಪ್ರಿಂಕ್ಲರ್ ಕುಡ್ಸೇನ್ರಿ. ಅಂದ್ರೆ ನೀರ್ ಹೊಡೆಯೋದ್ ಕೈಲಿ ಹೊಡೆಯೋದಕ್ಕೆ ಲೇಬರ್ ತಿತ್ತದ ಹೇಳ್ರಿ. ಒಷ್ಟುಕ ಮ್ಯಾಕ್ರೋ ಸ್ಪ್ರಿಂಕ್ಲರ್ ಕುಡಿಸಿ ಒಂದ್ ಸಬ್ಲೈನ್ಗೆ ಒಂದ್ ವಾಲ್ ಕುಡಿಸಿಟ್ರೆ ವಾಲ್ ತಿರುಗಿಬಿಟ್ಟೆ ಅಂದ್ರೆ ಆಟೋಮೆಟಿಕ್ ತಾನೇ ಈಗ 20 ತೊಟ್ಟಿ ಒಮ್ಮೆ ನೀರ್ ಹೊಯ್ತದೆ. ಓಹೋ, ಹಿಂಗ್ ಮ್ಯಾಕ್ರೋ ಸ್ಪ್ರಿಂಕ್ಲರ್ ಎಷ್ಟು ಬೇಕೋ ಅಷ್ಟೇ ಬಿಡ್ಲಿಕ್ಕೆ ಅಟ್ಟೆ ಬಿಡ್ಲಿಕ್ಕಾಗ್ತದೆ. ಅದ್ ಎಷ್ಟು ಬೇಕು ನಮ್ಗೆ ನೀರ್ ಏಟ್ ಹೊಡಿಬೇಕು ಅಟ್ಟೆ ನೀರ್ ಬಿಡ್ಲಿಕ್ಕಾಗ್ತದ್ರಿ. ಗೊಬ್ಬರನೂ ಅದ್ ನಾವ್ ಮ್ಯಾಕ್ರೋ ಸ್ಪ್ರಿಂಕ್ಲರ್ ಕುಡಿಸಿ ಮಾಡಕ್ ಬಹಳ ಬಹಳ ಚೆನ್ನಾಗಿ ಆಗತ್ತದ್ರಿ. ಅದ್ರಾಗ 3 ತಿಂಗಳ ಗೊಬ್ಬರ ಮೊದಲು ನಾವು ಕೈಲೇ ನೀರ್ ಹುಡುಬೇಕಾದ್ರೆ 3-4 ತಿಂಗಳು ಹೋಗ್ತೈತ್ರಿ. ಈಗ 2 ತಿಂಗಳದೊಳಗೆ ಗೊಬ್ಬರ ರೆಡಿ ಆಗ್ತದ್ರಿ. ನಾವ್ ಈಗ 2009 ನಾವ್ ಮೊದಲು 4 ವರ್ಷದಿಂದ ಗೊಬ್ಬರನು ಮಾರಿಯನ್ರಿ. ಗೊಬ್ಬರ ಮಾಡಿ ನಾವು ಗೊಬ್ಬರ ಮಾಡಿ ನಮ್ಮ ಹೊಲಕ್ ಏನ್ ಹಾಕಟ್ ಹಾಕಿ ಉಳಿದ ಗೊಬ್ಬರ ಬೇಕಾದ್ರೆ ಮಾರಿ. ಈಗ ಹುಳು ಬಿಡಬೇಕಾದ್ರೆ ಏನ್ ಅದಕ್ಕೆ ಬೇರೆ ಏನು ಅದಕ್ಕೆ ಸೇರಿಸಬೇಕು? ಮಿಶ್ರಣ ಏನಿರ್ಬೇಕು? ಮಿಶ್ರಣ ಏನಿಲ್ಲ ಸರ್. ನಾವು ಗೊಬ್ಬರ ಮಾಡೋತ್ನಾಗ ಒಂದು ತೊಟ್ಟಿ ಒಳಗ ನಾವು ಮೊದಲು 1 ಪೀಟ ನಾವ್ ಏನದ ತೊಗರಿ ಕಟ್ಟಿಗೆಗಳು ನುಗ್ಗಾಗಿ ಕೊಳತೀವಿ. ಒಂದ್ ವರ್ಷ ಬೋಧನೆಗೆ ಹಾಕಿ ಅವ್ನ ನೀರ್ ಹತ್ತಿಕೊಳತು ಅಂದ್ರೆ ಅವ್ ಒಂದ್ ಪೀಟ್ ತೊಗರಿ ಗಡಿಗೆ ಹಾಕದ್ರಿ. ಆಮೇಲೆ 2 ಇಂಚ್ ಹೆಂಡಿ ರಾಡಿ ಹಾಕದ್ರಿ. ಅದ್ರ ಮೇಲೆ ಮತ್ತೆ ಹಸಿರೆಯಲ್ಲಿ ಸದಿ ತೆಗೆದಿದ್ದು ಕಸಾಯಿ ಮತ್ತೆ ಗಿಲ್ಸಿಡಿ ತಾಪಲ ಈಗ ಏನಿದ್ದು ಹಸಿರೆಯಲ್ಲಿ ಒಂದು ಪೀಟ್ ಹಾಕದ್ರಿ. ಅದ ಹಾಕಿ ಮ್ಯಾಲ ಮತ್ತೆ 1-2 ಇಂಚ್ ಹೆಂಡಿ ಹಾಕದ್ರಿ. ಅದು 1-8 ದಿನ ಸಂಪೂರ್ಣವಾಗಿ ನೀರ್ ಹುಡಿಬೇಕ್ರಿ. ನೀರ್ ಹುಡ್ದ ಅದು ತೆಳಗಿಂದ ಮ್ಯಾಲ ಒಳಗೆ ಹೀಟ್ ಹತ್ತದ್ರಿ. ಅದ ತೆಳಗ ಮ್ಯಾಲ ಹಿಂಗ್ ಗುದಲಿದಿ ಅಂತ ಎತ್ತಿ ಹಾಕಿ ಅದ ಮತ್ತೆ ಏನದ ಮತ್ತೆ ನೀರ್ ಹೊಡೆದು ಆಮೇಲೆ ಹೆಂಡಿ ಹಾಕಿ ರಾಡಿ ಮಾಡಿ ಆ ರಾಡಿ ಒಳಗೆ 1 ಸ್ಕ್ವೇರ್ ಮೀಟರ್ 1 ಕಿಲೋ ಹುಳ ಬಿಡಬೇಕು ಸರ್. 1 ಸ್ಕ್ವೇರ್ ಮೀಟರ್ 1 ಸ್ಕ್ವೇರ್ ಮೀಟರ್ ಒಂದು ತೊಟ್ಟಿಯಲ್ಲಿ ಎಷ್ಟು ಬಿಡಬೇಕಾಗ್ತದೆ? ಅದು 15 ಫೀಟ್ ಊಚಿದ್ರೆ 5 ಕಿಲೋ ಬಿಡಬೇಕ್ರಿ. 10 ಫೀಟ್ ಇತ್ತಂದ್ರೆ 3 ಕಿಲೋ ಬಿಡಬೇಕ್ರಿ. 20 ಫೀಟ್ ಇತ್ತಂದ್ರೆ ಈಗ ಏನಾದ್ರೆ ಹೆಚ್ಚಿಗೆ ಬಿಡಬೇಕ್ರಿ ಸರ್. ಈಗ ನಿಮ್ಗೆ ಇಷ್ಟು ಹುಳ ಎಲ್ಲಿಂದ ಸಿಗ್ತದೆ? ಹುಳ ನಾವು ಮೊದಲು ಬಿಡೋತ್ತಿನಾಗ ನಾವು ತಂದಿದ್ದವ್ರು ಇಲ್ಲಿ ಬೇರೆದವರು ಮಾಡಿರ ನಮ್ಮಲ್ಲಿ ಶ್ಯಾಮರಾವ್ ಪಾಟೀಲ್ ಅತ್ ಮಾಡಿರೋ ಅವ್ರ ಬಲ್ಲಿದೆ ನಾವು 1 ಕ್ವಿಂಟಲ್ ಹುಳ ತಂದಿದ್ವಿ. ತಂದು ಈಗ ಮಾಡಿನ್ರಿ ನಾವು 1 ಕ್ವಿಂಟಲ್ ಹುಳ ನಾ ಈಗ 2009 ಸರಾಸರಿ ಈಗ ಏನಾರ ನಾವು 20-30 ಕ್ವಿಂಟಲ್ ಹುಳ ಬೇರೆದವ್ರು ಮಾರಿನ್ರಿ. 10 ಕ್ವಿಂಟಲ್ ಈಗ ನಾವು ಹುಳ ಕೊಡ್ತೀನಿ ಸರ್. ಈಗ ಮಾರಾಟ ಮಾಡ್ತೀರಂತ ಹೇಳಿದ್ರಿ, ಹೇಗಿರ್ತದೆ ಈಗ ಹುಳಕ್ಕೆ ಎಷ್ಟು ರೇಟ್ ಕೊಟ್ಟು ಖರೀದಿ ಮಾಡಿದ್ದೀರಿ ಮತ್ತೆ ಈಗ ಮಾರಾಟ ಮಾಡುದು ಎಷ್ಟಕ್ಕೆ? ನಮ್ಮದ್ರ 300 ರೂಪಾಯಿ ಕೆಜಿ ಕೊಟ್ಟಾರಿ ಸರ್ ನನಗ. ಈಗ 500 ರೂಪಾಯಿ ಕೆಜಿ ಆಗ್ಯಾದ್ರಿ. ಯೂನಿವರ್ಸಿಟಿದವ್ರು ಒಂದ್ ರೇಟೇ ಮಾಡ್ಯಾರ್ರಿ 500 ರೂಪಾಯಿ ಕೆಜಿ ಹುಳ. ಈಗ ನಾವು 20 ತೊಟ್ಟಿ ಒಳಗೆ ನನಗೆ ಆರ್ಡರ್ ಹ್ಯಾಂಗ್ ಬರ್ತಾವ ಹಂಗ ಹುಳ ರೆಡಿ ಮಾಡ್ತೀನಿ ಸರ್. ಈಗ ನನಗ ಒಂದು 10 ಕ್ವಿಂಟಲ್ ಹುಳ ಬೇಕಪ್ಪ ಯಾರ ಒಬ್ರು ಆರ್ಡರ್ ಕೊಟ್ಟರೆ ತಿಳಿರಿ. ಈಗ ಎರೆಸೊಲ್ಲ ತೆಗಲಿಕ್ನು ಯೂನಿವರ್ಸಿಟಿದವ್ರು ಕೇಳ್ತಾರ್ರಿ 2 ಕ್ವಿಂಟಲ್ 3 ಕ್ವಿಂಟಲ್ ಆಯ್ತು ಯಾರು. ಈಗ ಎರೆ ಒಳಗೆ ಬಹಳ ಮಂದಿ ಹೋಗ್ಯಾರಿ ಸಾವಯವ ಗೊಬ್ಬರಕ್ರಿ. ಬಹಳಷ್ಟು ಮಂದಿ ಇಲ್ಲಿ ಶೇಡಾಮದೊಳಗೆ ಒಬ್ಬರಿಗೂ ನಾ ಕೊಟ್ಟೇನ್ರಿ. ಮೊನ್ನ ನಮ್ಮ ಬಸವರಾಜ ಪಾಟೀಲ್ ಶೇಡಾಮರ್ಗ ಅವರು ಆಶ್ರಮದೊಳಗೆ ಅಲ್ಲಿ ಶೇಡಾಮದಾಗನು ಬಿಡಕ್ಕೆ ಅವ್ರಿಗೆ 1-5 ಕೆಜಿ ಕೊಟ್ಟೇನ್ರಿ. ಮತ್ತೆ ನಮ್ಮದು ಭೀಮಶಂಕರ್ ತೆಗ್ಗಿಹಳ್ಳಿ ಅವ್ರಿಗೆ ಗುಳಸಾರಕ್ಕೆ ಅವ್ರಿಗೂ 1 ಕ್ವಿಂಟಲ್ ಕೊಟ್ಟೇನ್ರಿ. ಈಗ ಮತ್ತೆ ಇಲ್ಲಿ ಕೆವಿಕ್ ಇಂಡಿ ಕೆವಿಕ್ ಈಗ 1-6 ಕ್ವಿಂಟಲ್ ಕೊಟ್ಟೇನ್ರಿ. ಇಲ್ಲಿ ರೈತರು 5 ಕಿಲೋ ದೊಡ್ಡ ಪ್ರಮಾಣದಲ್ಲಿ ನೀವು ಮಾರಾಟ ಮಾಡ್ತೀವಿ? ದೊಡ್ಡ ಪ್ರಮಾಣದಾಗ ಈಗ ನಾವು ಗೊಬ್ಬರ ಮಾರೋದು ಬಿಟ್ಟೇನ್ರಿ. ಈಗ ಹುಳಾನೇ ಬಹಳಷ್ಟು ರೆಡಿ ಮಾಡಕತ್ತೀನಿ. ಈ ಗೊಬ್ಬರ ಮಾರುವುದನ್ನು ಬಿಟ್ಟದ್ದು ಯಾಕೆ? ಅದ್ರ ಲಾಭ ಕಡಿಮೆ? ಲಾಭ ಕಡಿಮೆ ಸರ್. ನಾವು 1 ತೊಟ್ಟಿ ಒಳಗೆ 15 ಫೀಟ್ ಊಚ 3 ಫೀಟ್ ಆಗಲ್ಲ 3 ಫೀಟ್ ಎತ್ತರ ತೊಟ್ಟಿ ಒಳಗ್ರಿ 2 ಟನ್ ಗೊಬ್ಬರ ಬರ್ತದ್ರಿ. 40 ಬ್ಯಾಗ್ 40 ಬ್ಯಾಗ್ ನಾ 400 ರೂಪಾಯಿಗೆ ಮಾರ್ದಂದ್ರಿ ನನಗ್ ಬರೋದು 16,000. ಓಹೋಹೋ. ಈಗ ನಾವು 1 ತೊಟ್ಟಿ ಒಳಗ 1 ಕ್ವಿಂಟಲ್ ಹುಳ ತೆಗೆದ್ರೆ ನನಗ್ ಬರೋದು 50,000 ರೂಪಾಯಿ. ಓಹೋಹೋ. 1 ಕ್ವಿಂಟಲ್ ಹುಳ ತೆಗೆದ್ರೆ 50,000 ರೂಪಾಯಿ. ಆ ಹುಳ ಹ್ಯಾಂಗ ಇಟ್ಟು ನನಗೆ ಬಹಳ ಮಂದಿ ಕೇಳಿದ್ರೆ ಹುಳ ಹ್ಯಾಂಗ ಆಟ ರೆಡಿ ಆಗ್ತದ ಅಂತ. ಮರಿ ದಿನ ಅದು ಏನಾಗ್ತದ್ರಿ ಹಗಲ ಒಳಗೆ ಹೋಗ್ತದ್ರಿ, ರಾತ್ರಿ ಮ್ಯಾಲ ಬರ್ತದ್ರಿ. ರಾತ್ರಿ ಮ್ಯಾಲ ಬಂದ್ ಎಲ್ಲಾ ಮೈದು ಅದ್ ಏನ್ ಮಾಡ್ತಾರ ಹೋಗೋದ್ನಾಗ ಒಳಗೆ ಹೋಗುವಾಗ ಅದ್ ಮ್ಯಾಲ ಇಕ್ಕಿ ಇಟ್ಟು ಹೋಗ್ತದ್ರಿ. ಆ ಇಕ್ಕಿ ಒಳಗೆ ಪ್ರತಿ ನಿತ್ಯನೂ ಒಂದು ಏನದ ಮಟ್ಟಿ ಇಡ್ತದ್ರಿ. ಈಗ ಅದು 90 ದಿನ ಒಂದು ಹುಳದ ಅವಶ್ಯ 90 ದಿನ ರೀ. 90 ದಿನ 90 ತತ್ತಿ ಇಡ್ತದ್ರಿ. 90 ತತ್ತಿ ನಾವ್ ಏನದ ಗೊಬ್ಬರ ಸೋಸಿದ್ರೆ ಮಟ್ಟಿಗೆಲ್ಲ ಗೊಬ್ಬರದೊಳಗೆ ಹೋಗ್ತದ್ರಿ. ಹೌದು, ಮಟ್ಟಿಗೆಲ್ಲ ಗೊಬ್ಬರದಾಗ ಹೋಯ್ತಂದ್ರೆ ಮುಂದೆ ಹುಳದು ಸಮಸ್ಯೆ ಕಮ್ಮಿ ಆಗ್ತದೆ. ಅದಕ್ಕೆ ನಾ ಹಂಗಾಗಿ ನಾ 3-6 ತಿಂಗಳಗಟ್ಟಲೆ ಗೊಬ್ಬರನೇ ತೆಗಿಯಲ್ರಿ. ಈಗ ಅದು ಮಟ್ಟಿದಿಂದ ಮರಿ ಆಗಲ್ತನ ಬಿಟ್ಟು ನಾ ಮರಿನ ಹೆಚ್ಚಿಗೆ ಉತ್ಪತ್ತಿ ಮಾಡಕತ್ತೆ. ಈಗ ತೊಟ್ಟಿಯಿಂದ ಈ ಹುಳುಗಳನ್ನು ತೆಗೆಯುವುದು ಹೇಗೆ, ಯಾವ ರೀತಿ ವಿಧಾನ ಹೇಗೆ? ಹುಳ ನಮಗ ತೆಗಿಬೇಕಾದ್ರೆ ನೋಡ್ರಿ ಸರ್, ಹುಳಕ ಸಾಯಂಕಾಲ ನೀರ್ ಹೊಡಿಯೋದ್ರಿ. ಸಾಯಂಕಾಲ 10 ಮಣಿಗೆ ಎಲ್ಲ ಸ್ಪ್ರಿಂಕ್ಲರ್ಲೆ ನೀರ್ ಹೊಡಿತು. 10 ಮಣಿಗೆ ಅನ್ನೋದು ನೀರ್ ಹುಡುದಕ್ಕಾಗಿ ಪೂರಾ ಮ್ಯಾಲ ಬರ್ತದ್ರಿ. 10 ಮಣಿಗೆ ಮ್ಯಾಲ ಈಗ ಕತ್ತಿಲ್ ಆದಂಗ ಮ್ಯಾಲ ಬರ್ತದ್ರಿ. ಮ್ಯಾಲ ಬಂದಾಳಿಗೆಲ್ಲ ಹಿಂಗ ಕೈಲಿ ಏನದ ತೆಗೆದು ತೊಟ್ಟಿದ ತೆಗೆದು ನಾವ್ ಏನದ ಬ್ಯಾರೆ ಒಣಗ ನೆಲ್ದಾಗ ಅದಕ್ಕ ಡಿಗ್ಗಿ ಹಾಕ್ತೀನಿ. ಆ ಡಿಗ್ಗಿ ಹಾಕಿ ಅವ್ರ ಮರುದಿನ ಏನದ ಹುಳ ಬೇಕಾದಾಗ ಅವ್ರಿಗೆಲ್ಲ ಎಲ್ಲಾ ಇದು ತೆಗೆದಕ್ಕೆ ಹುಳದಿಂದ ತೂಕ ಮಾಡಿ ಮಾಡಿ ಕೊಡ್ತೀನಿ ಸರ್. ಅಂದ್ರೆ ಈಗ 1 ಕಿಲೋಗೆ ಎಷ್ಟಕ್ಕೆ ಮಾರ್ತೀರಿ? 500 ರೂಪಾಯಿ ಸರ್. 1 ಕೆಜಿಗೆ 500 ರೂಪಾಯಿ ರೀ. ಈಗ ಏನದ ರೈತರು ಏನದ ಬರ ಮಾಡಕತ್ತಿರ ಹೊಸದಾಗಿ ಯಾರ ಅಂದ್ರ ಅವ್ರಿಗೆ ನನ್ ಕಡೆದಾಗೆ 1 ಕಿಲೋ ಹುಳ ಬೇಕಪ್ಪ ಅಂದ್ರ 1 ಕಿಲೋ ನನ್ ಕಡೆದೇ ಫ್ರೀದಾಗ ಕೊಡಕತ್ತೀನಿ ರೈತರಿಗೆ. ಈಗ ಏನ್ ನಾವ್ ಹೊಲದಾಗ ಆಸಕ್ತಿ ಇದ್ರ ಯಾರ್ ಬೇಕಾದ್ರೂ 4 ಕಿಲೋ 5 ಕಿಲೋನು ನಾ ಫ್ರೀ ಕೊಡಕತ್ತೀನಿ. ಯಾಕಂದ್ರೆ ನನ್ನ ಬಲ್ಲಿಯೇ ಮಾಡಕ್ಕೆ ಮತ್ತೊಬ್ರು ಹೆಚ್ಚಿಗೆ ಬೆಳಿಲಿ, ಆರ್ಗ್ಯಾನಿಕ್ ಬರಲಿ ತಳಿ ನಾ ಹುಳುಗಳು ಸುದಕ್ಕೆ ಯಾರನ್ನು ಇವತ್ತು ಬೇಕಾದ್ರೂ 4-5 ಕಿಲೋ ಹುಳನೂ ನಾ ಫ್ರೀದಾಗ ಕೊಡಕ್ಕೆ. ಅಂದ್ರೆ ಸಾವಯವ ಕೃಷಿಗೆ ಉತ್ತೇಜನ ಕೊಡಬೇಕು, ಉತ್ತೇಜನ ಕೊಡಕತ್ತಿದ್ದಾರೆ ಸರ್. ಎಲ್ಲರಿಗೂ ಮಾಡಕ್ಕೂ ಹೇಳಕತ್ತೀನಿ, ಎಲ್ಲರೂ ನೀವು ಸಾವಯವ ಕೋರಿ. ಈಗ ಏನದ ನಾವು ಫರ್ಟಿಲೈಸರ್ ಉಂಡು ಮನುಷ್ಯಾಗ ಆರೋಗ್ಯ ಕೆಟ್ಟು ನಾವು ದವಾಖಾನೆಗೆ ಹಾಕಿದ್ರೆ ಎಲ್ಲ ಆರ್ಗ್ಯಾನಿಕ್ ಉಂಡು ಮನುಷ್ಯಾಗ. ಈಗ ನಾವು ಅಜ್ಜ ಮುತ್ತೆ ಆದ್ರೆ ನಮ್ಮ ಮುತ್ತೆ ಇದ್ರಿ ಒಂದ್ ಕುಂಟಲ್ 25 kg ಚೀಲ ಹೊಲದೊಳಗ್ ರಾಶಿ ಮಾಡಿದ್ರೆ ತಾನೇ ಎತ್ಕೊಂಡ್ ಬರ್ತಿದ್ರಿ, ಬ್ಯಾರೆದವ್ರಿಗೆ ಯಾರು ಎತ್ತಲ್ ಕರಿತಿದ್ರಿ. ನಮ್ಮ ಅಪ್ಪರ್ ಒಂದ್ ಕುಂಟಲ್ ಎತ್ತಿದ್ರಿ, ನಾವು 50 kg ಬಂದಿದ್ದವ್ರಿ. ಈಗ ನಮ್ಮ ಮಕ್ಕಳು 25 kg ಬರಲ್ರಿ. ಈಗ ಏನದ ಈಗ ಫರ್ಟಿಲೈಸರ್ದ ಎಲ್ಲ ಉಂಡು, ಈಗ 50 kg 25 kg ಎತ್ತವ್ರು ಇಲ್ರಿ. ಅದಕ್ಕಾಗಿ ಹಾಂಗ ಆಗ್ಬಿಡ್ದ ಹೇಳಿ ಆರ್ಗ್ಯಾನಿಕ್ ಹೋಗಿ ಮೊದಲನೇತೇನ ಮತ್ತೆ ನಮ್ಮ ಅಜ್ಜ ಮುತ್ತಿದ್ರ ಅಂತಾನೆ ಒಕ್ಕಲ್ತನ ಆಗ್ಲಿ ಅಂತ ಮನುಷ್ಯಾಗ ತಾಕತ್ ಇರ್ಲಿ. ಇವತ್ತು ಒಂದ್ ಕುಂಟಲ್ ಎತ್ತವ್ರು ಇರ್ಲಿ ಅಂತ ಹೇಳಿ ನಾವೇನದ ಈ ಆರ್ಗ್ಯಾನಿಕ್ ನಾವು ಈಗ ಬಂದಿದ್ದೀವಿ. ಈಗ ಸಾವಯವ ಕೃಷಿಗೆ ಹೆಚ್ಚಿನ ಒಲವು ವ್ಯಕ್ತ ಆಗ್ತಾ ಇದೆ ಆಗ್ಯಾದ್ರಿ ಸರ್ ಬಹಳಷ್ಟು. ಈಗ 2 ವರ್ಷನಾಗ್ರೆ ಬಹಳಷ್ಟು, ಈಗ ಲಾಕ್ಡೌನ್ ಆದ ಮೇಲೆ ಬಹಳಷ್ಟು ಒತ್ತು ಕೊಟ್ಟದ್ರಿ. ಈಗ ಮಲ್ಲಿನಾಥ್ ಶರಣಪ್ಪ ಕೊಳ್ಳೂರವರೇ, ಈಗ ಈ ಹಿಂದೆ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಈ ಭಾಗದಲ್ಲಿ ಈ ಎರೆಹುಳು ಗೊಬ್ಬರದ ಕೊರತೆ ಇತ್ತು ಅಥವಾ ಎರೆಹುಳುವಿನ ಕೊರತೆ ಇತ್ತು, ಆ ಕಾರಣಕ್ಕಾಗಿ ಯಾರು ಆಸಕ್ತಿ ತೋರ್ತಾ ಇರಲಿಲ್ಲ. ಈಗ ಎಲ್ಲಾ ಕಡೆಯಲ್ಲಿ ಈ ರೀತಿಯ ಒಂದು ಎರೆಹುಳು ಗೊಬ್ಬರದ ಬಳಕೆ ಎಲ್ಲ ಬಹಳಷ್ಟು. ಈ ಎರೆಹುಳು ಗೊಬ್ಬರ ತಯಾರು ಮಾಡಿಸುವುದರಿಂದ ಅಥವಾ ಎರೆಹುಳು ಸಾಕಾಣಿಕೆಯಿಂದ ರೈತರಿಗೆ ತುಂಬಾ ಲಾಭ ಅಂತ ಹೇಳ್ತಾರೆ. ಲಾಭ ಆತರ ಸರ್. ಈಗ ನಾವು ಗೊಬ್ಬರ ಒಂದ್ ಚೀಲ ತರಬೇಕಾದ್ರೆ 1500 ರೂಪಾಯಿ 1200 ರೂಪಾಯಿ ಒಂದ್ ಚೀಲ ಗೊಬ್ಬರ ತರ್ತದ್ರಿ. ಹೌದು, ಅದು ಗೊಬ್ಬರ ತಂದಾಕ ಮಳೆ ವರ್ಷ ಮತ್ತೆ ಹಾಕಲಿಲ್ಲ ಅಂದ್ರೆ ಅದು ಮತ್ತೆ ಹಾಕೇಬೇಕ್ರಿ ಬೆಳೀತದ, ಇಲ್ಲಾಂದ್ರೆ ಬೆಳೆಯಲ್ರಿ. ಈಗ ನಾವು ಎರೆ ಉಳಿದ್ರಿ, ಒಂದ್ ವರ್ಷ ನಾವು ಮಾಡಿದೇವ ಅಂದ್ರೆ 1 ವರ್ಷ ಹಾಕಿದ್ವಿ, 2 ವರ್ಷ ಹಾಕಿ, 3 ವರ್ಷ ಹಾಕಿ, ಮುಂದೆ ನಾವು ಹಾಕಲಿಲ್ಲ ಅಂದ್ರೆ ಭೂಮಿ ಒಳಗ ಮಲ್ಟಿಪ್ಲೈ ಹಾಕೋತ ಹೋಗ್ತಾರ್ರಿ. ಭೂಮಿ ಒಳಗೆ ಸಾವಯವ ಉತ್ಪತ್ತಿ ಹೆಚ್ಚಿಗೆ ಹಾಕೋತ ಹೋಗ್ತದ್ರಿ. ಈಗ ಗೊಬ್ಬರನೇ ತಯಾರಿ ಹೊಲನೇ ಗೊಬ್ಬರ ತಯಾರಾಗಿ ಆಟೋಮೆಟಿಕ್ ತಾನೇ ಬೆಳವಣಿಗೆ ಹೆಚ್ಚಿಗೆ ಆಗ್ತದ್ರಿ. ಭೂಮಿ ಒಳಗೆ ನ್ಯೂಟ್ರಿಯಂಟ್ ಸಿಗ್ತದ್ರಿ, ಗೊಬ್ಬರದೊಳಗೆ ಎನ್ಪಿಕೆ ಏನ್ ಸಿಗ್ತದ ಆ ಟೈಪ್. ಒಂದು ಬೆಳೆ ಬೆಳಿಲಿಕ್ಕೆ 16 ಪೋಷಕಾಂಶಗಳು ಬೇಕ್ರಿ. ಈಗ ನಾವು ಏನ್ ಕೊಟ್ಟರು ಸಾರ್ವಜನಿಕ ರಂಜಕ ಅದಕ್ಕೆ ಮುರಿಯ ಕೊಡ್ತೇವ್ರಿ ಈ ಡಿಎಪಿ ಒಳಗೆ. ಈಗ ಅವು 3 ಕೊಡೋ ಬದಲಿ ನಾವು ಎರೆಹುಳು ಗೊಬ್ಬರ ಹಾಕಿದವು, ತಿಪ್ಪಿ ಗೊಬ್ಬರ ಹಾಕಿದ ಅಂದ್ರೆ ಇದ್ರ ಏನ್ ಬೇಕಲ್ಲ 16 ಪೋಷಕಾಂಶಗಳೆಲ್ಲ ಭೂಮಿಗೆ ಸಿಗ್ತದ್ರಿ. ಅಂದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದ್ರಿ ಹೆಚ್ಚಿಗೆ. ಅದು 3 ವರ್ಷ ಆದ ಮೇಲೆ ಕಂಟಿನ್ಯೂ ತಾನೇ ಏನದ ಹೆಚ್ಚಿಗೆ ಹೆಚ್ಚಿಗೆ ಉತ್ಪತ್ತಿ ಹಾಕೋತ ಹೋಗ್ತದ್ರಿ. ಭೂಮಿ ಏನದ ಹೆಚ್ಚಿಗೆ ಏನದ ತಾಕತ್ ಅದ್ರ ಬರಿ ಬರ್ತದ್ರಿ. ನಾವು ಪ್ರತಿ ವರ್ಷ ಏನ್ ಮಾಡಿದ್ರಿ, ಯಾವಾಗ ಇವತ್ತು ನಾವು ಹೆಸರು ಬಿತ್ತರು ರೂಟರ್ ಹೊಡಿಬೇಕ್ರಿ, ಸೂರ್ಯಪಾನ ಬಿತ್ತರು ರೂಟರ್ ಹೊಡಿಬೇಕ್ರಿ, ತೊಗರಿ ಬಿತ್ತಿದೆ ಅಂದ್ರೆ ರೂಟರ್ ಹೊಡದ್. ಅದು ಏನಿದ್ದ ಕಸ ಕಡ್ಡಿ ಎಲ್ಲ ಭೂಮಿ ಒಳಗೆ ಮಲ್ಟಿಪ್ಲೈ ಮಾಡ್ಕೋತ ಹೋಗ್ಬೇಕ್ರಿ. ಅಂದ್ರೆ ಸಾವಯವ ಹಿಂಗಾರಿ ಹೆಚ್ಚಿಗೆ ಆಗ್ತದ್ರಿ. ಭೂಮಿ ಒಳಗ ಸಾವಯವ ಇಂಗಾಲ ಕಡಿಮೆ ಬೆಳೆ ಹೆಚ್ಚಿಗೆ ಉತ್ಪತ್ತಿ ಹಾಕೋತ ಹೋಗ್ತಾರೆ. ಈಗ ಮಲ್ಲಿನಾಥವ್ರೆ, ಈಗ ಈ ಸಾವಯವ ಗೊಬ್ಬರ ಮಾಡೋದಾಗ್ಲಿ ಅಥವಾ ಈ ಹುಳು ಸಾಕಣೆ ಮಾಡೋದಾಗ್ಲಿ ಎರೆಹುಳು ಸಾಕಣೆ ಮಾಡೋದಾಗ್ಲಿ, ಆದ್ರೆ ಒಂದು ರೀತಿಯಲ್ಲಿ ಕೃಷಿಯ ತ್ಯಾಜ್ಯವನ್ನೇ ಆ ತಿಪ್ಪೆ ಇದು ಗುಂಡಿಗಳಿಗೆ ಬಳಸಲಿಕ್ಕೆ ಆಗ್ತದಲ್ಲ. ಯಾಕಂದ್ರೆ ಆ ತೊಟ್ಟಿಗಳಲ್ಲಿ ನೀವು ತ್ಯಾಜ್ಯವನ್ನ ಬಳಸಬೇಕು ಅಥವಾ ಕೊಳೆಯುವ ಹಾಗೆ ಮಾಡಬೇಕಂದ್ರೆ ಈ ಕೃಷಿಯಲ್ಲೇ ಸಿಗುವಂತಹ ವಸ್ತು. ಈಗ ಗ್ಲಾಸ್, ಕಬ್ಬಣ, ಪ್ಲಾಸ್ಟಿಕ್ ಇವು 4 ಕಲ್ಲ, ಇವು 4 ಬಿಟ್ಟು ಉಳುಕಿದ ಎಲ್ಲಾನು ಗೊಬ್ಬರ ಮಾಡ್ತದ್ರಿ. ಓಹೋಹೋ, ತೆಂಗಿನ ಮರ ಇದ್ರೆ ಫಡಿಗಳು ಕಡದಕ್ರೆ ಎಲ್ಲ ಗೊಬ್ಬರ ಆಗ್ತದ್ರಿ. ಈಗ ನಾವು ಒಂದು ತೊಟ್ಟಿಯಲ್ಲಿ ಹುಳುಗಳನ್ನ ಹಾಕಿದ್ರೆ ಎಷ್ಟು ದಿನದಲ್ಲಿ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ? ನಾವು ಗೊಬ್ಬರನೇ ಮಾಡ್ಬೇಕಾದ್ರೆ 3 ತಿಂಗಳು 90 ದಿನದಾಗ ಆಗ್ತದೆ. 90 ದಿನದಾಗ ನಾವು ಪರಿವರ್ತನೆ ಮಾಡಿದ್ರೆ ಗೊಬ್ಬರ ರೆಡಿ ಆಗ್ತದೆ. ಆ ಗೊಬ್ಬರನೇ ನಾವು ಸೋಸ್ಕೊಂಡು ಇದು ಮಾಡಿದ ಅಂದ್ರೆ ಒಂದು ತೊಟ್ಟಿ ಒಳಗೆ ಏನಾರು ಒಂದೂವರೆ ಟನ್ ಸುರುವಿಗೆ ಒಂದೂವರೆ ಟನ್ ಗೊಬ್ಬರ ಬರ್ತದೆ. ಅದ್ರಾಗ ಹುಳದ ಅಂಶ ಕಡಿಮೆ ಆಗ್ತದೆ, ಹುಳ ಕಡಿಮೆ ಬರ್ತದೆ. ನಾವು ಹುಳನೇ ಮಾಡ್ಬೇಕಂತಂದ್ರೆ ತಾಜ್ಯ ವಸ್ತು. ನಮ್ಮ ದೇಶಿ ದನಗಳು ಸಗಣಿ ದಿನ ಪ್ರತಿನಿತ್ಯ ಮನಿ ಸಾರಿಸಿದಂಗ ರಾಡಿ ಮಾಡಿದಂಗ ಒಂದಿನ ಬಿಟ್ಟು ಒಂದಿನ ಮ್ಯಾಲ ಸುರಿತಾವಾದೆ ಅಂದ್ರೆ ಉತ್ಪತ್ತಿ ಹುಳದ ಉತ್ಪತ್ತಿ. ಈಗ ನೀವು ಇಷ್ಟು ಬೃಹತ್ ಪ್ರಮಾಣದಲ್ಲಿ ಎರೆಹುಳುಗಳನ್ನು ಸಾಕ್ತಾ ಇದ್ದೀರಿ ಮಾರಾಟಕ್ಕಾಗಿ, ನಿಮ್ಗೆ ಈ ದೇಸಿ ದನಗಳು ಮತ್ತೆ ಸಗಣಿ ಎಲ್ಲ ಬೇಕಲ್ಲ? ಇದು 50 ದನಗಳು ಅವ್ರ ಸರ್ ನನ್ನ ಬಳಿ. ಓಹೋ, ದೇಸಿ ದನಗಳು. ಅವೇನ ನಾವು ದೇಸಿ ದನಗಳು ಹಾಲು ಮಾಡ್ಬೇಕು ಡೈರಿ ಮಾಡ್ಬೇಕಿಲ್ರಿ. ನಮ್ಮ ಮನೆಯೊಳಗೆ ನಮ್ಗೆ ಉಳ್ಳಕ್ಕೆ 1 ಲೀಟರ್ ಹಾಲು ಮನೆಗೆ ಇಟ್ಕೋತೀವಿ, 5-6 ಲೀಟರ್ ನಾ ಡೈರಿಗೆ ಹಾಕ್ತೀನಿ. ಉಳುಕಿದ ಏನದ ನಮ್ಮ ಎಲ್ಲಾ ಮನೆಗೆ ಯೂಸ್ ಮಾಡ್ತೀರ ಅದ್ರ ಸಗಣಿ ಗೋಮೂತ್ರ. ಗೋಮೂತ್ರನು ಒಂದು ಕಾವಲಿ ಮಾಡಿ ಹೌಸ್ ಮಾಡಿ ಹೌಸ್ನಾಗ ಹಾಕ್ತೀನಿ. ಜೀವಾಮೃತ ಮಾಡಕ್ ಹೌದ್ರಿ, ಮತ್ತೆ ಅದನ್ನು ಮಾಡ್ತೀರಿ? ಅವ್ರು ಜೀವಾಮೃತನು ಮಾಡ್ತೀನಿ. ಜೀವಾಮೃತ ಮಾಡಿ ಎಲ್ಲಾ ಬೆಳಿಗ್ಗೆ ನಾವು ಜೀವಾಮೃತ ಸ್ಪ್ರೇ ಮಾಡ್ತೀನಿ ತೊಗರಿಗೆ. ಓಹೋ, ಮತ್ತ ನೀರಾವರಿಗೆ ಅನ್ನದ ಬೆಳಿಗ್ಗೆ ಎಲ್ಲ ಜೀವಾಮೃತ. ಅಂದ್ರೆ ನಿಮ್ದು ಪೂರ್ಣ ಸಾವಯವ? ಸಾವಯವನೇ ರೀ. ಕೀಟನಾಶಕವನ್ನು ಮಾಡ್ತೀರಂತ? ಕೀಟನಾಶಕವನ್ನು ಮಾಡ್ತೀನಿ ಸರ್. ಕೀಟನಾಶಕ ದಸ್ಪ್ರಣಿ ಅಂತ ಹೇಳಿ ಮಾಡ್ತೀನಿ. ದಸ್ಪ್ರಣಿ ಅಂದ್ರೆ 10 ಗಿಡದ ತಪ್ಪದು ಔಷಧ ಮಾಡ್ತೀನಿ. ಈಗ ಯಾಕಂದ್ರೆ ತೊಗರಿ ಬಿತ್ತು 1 ತಿಂಗಳಾಯ್ತಂದ್ರೆ ಅವಾಗ ಮಳೆಗಾಲ ಶುರು ಆಗ್ತದ್ರೆ, ಮಳೆಗಾಲ ಶುರು ಆದಾಗ ತಪ್ಪಲ್ ರೆಡಿ ಆಗ್ತದ್ರಿ. ಈಗ ಬೇವಿನ ತಪ್ಪಲ್ರಿ, ಲಕ್ಕಿ ತಪ್ಪಲ್ರಿ, ಎಕ್ಕಿ ತಪ್ಪಲ, ಹೂಸ್ ಲಕ್ಕಿ ತಪ್ಪಲ್ರಿ. ಈಗ ಮತ್ತೇನದ ಪಾರ್ತಿನೇಮ್ರಿ, ಈಗ ಇದು ತೊಂಡಿ ತಪ್ಪಲ್ರಿ, ಮಧುಗುಣಿಗೆ ತಪ್ಪಲ್ರಿ. ಇವು 10 ಗಿಡದ ತಪ್ಪಲ್ಗಳು ತಗೋತೀನಿ. ತಗೊಂಡು ಚಿತ್ತಾಪಲ್ ತಪ್ಪಲ್ ತಗೊಂಡು 10-10 ಕಿಲೋ ತಪ್ಪಲ್ ತಂದು ಅಬಳು ಜಬಳು ಕುಟ್ಟಿ ಒಂದು ಬ್ಯಾರದ ಒಳಗೆ ಅದ ಹಾಕ್ತೀನಿ. ಹಾಕಿ ಅದ್ರಾಗ ಒಂದು ಆ ಮುಣಗತನ ನೀರ್ ಹಾಕ್ತೀನಿ. ನೀರ್ ಹಾಕಿ ಒಂದು 30 ದಿನ ದಿನ ಪ್ರತಿನಿತ್ಯ ಮುಂಜಾಳೆ ಚಂಜಾಳೆ ತಿರುಗಿಸ್ತೇನೆ. ಅದೆಲ್ಲ ತಪ್ಪಲು ಕೊಳತು ಅದು ನೀರ್ ಆಗ್ತದ್ರಿ. ಅದು ನೀರ್ ಆದಾಗ ಅದು ಚೀಲ್ ತಡ್ಡಂಗ ಹಾಕಿ ಶೋಷಿ ತೆಗೆದು ಅದು ದಸ್ಪರಣಿತ ಔಷಧ ತಯಾರಾಗ್ತಾರೆ. ಪ್ರತಿಯೊಂದು ಬಗಲಿಗೆ ಹಾಕ ಪಂಪಿಗೆ 2-2 ಲೀಟರ್ ಹಾಕಿ ನಾ ಏನದ ತೊಗರಿಗೆ ಸ್ಪ್ರೇ ಮಾಡ್ತೇನೆ. ಈ ಹುಳುಗಳ ನಿಯಂತ್ರಣ ನಿಯಂತ್ರಣ ಅದು ಕಡಿಮೆ ಆಗ್ತದೆ ಸರ್. ಒಂದು ಎಳೆಕ್ಕೆ ಇದಕ್ಕೆ ನಿಯಂತ್ರಣ ಕಮ್ಮಿ ಆಗಲಿಲ್ಲ, ಅದ್ರ ಬಲ್ಲಿ ತಡ್ಕೊಳ್ಳೋ ಶಕ್ತಿ ಬಂತು. ಹುಳಕ್ಕೆ ಒಂದು ಮೈ ಮೇಲೆ ಕೂದಲಿದ್ದು ಕಿಡಿ ಇರ್ತದೆ, ಅದು ಒಂದ್ ಜಳಕ ಸಾಯಿಲಿಲ್ಲ ಅಂದ್ರೆ ಅದಕ್ಕೂ ಇನ್ನೊಂದು ಔಷಧ ಮಾಡ್ತೀನಿ ಸರ್. ಏನದು? ಅದು ನೋಡ್ರಿ, ಐದು ಕಿಲೋ ತಂಬಾಕ್ ರೀ, ಐದು ಕಿಲೋ ತಂಬಾಕಾಯಿ, ಎರಡು ಕಿಲೋ ಮೆಣಸಿನ ಪುಡಿ ರೀ, ಅದ್ರಾಗ ಒಂದು ಕೆಜಿ ಅಲ್ಲಾರಿ, ಒಂದು ಕಿಲೋ ಇದು ಬೆಳ್ಳುಳ್ಳಿ, ಮತ್ತ ಅದ್ರಾಗ ಏನದ 200 ಗ್ರಾಮ್ ಮೆಣಸ್ರಿ, ಇವೆಲ್ಲ ಮಿಕ್ಸರ್ದಾಗ ಹಾಕಿ ಪುಡಿ ಮಾಡಿ ಅದೇನ್ ಮಾಡ್ತೇನ್ರಿ, ಗೋಮೂತ್ರದೊಳಗ ಹಾಕಿ ಅದ್ರಾಗ ಅರ್ಧ ನೀರು ಅರ್ಧ ಗೋಮೂತ್ರ ಹಾಕಿ ಮೂರು ಉಕ್ಕು ಬರತನ ಕುದಿಸ್ತೇನ್ರಿ, ಕುದಿಸ್ಬೇಕು, ಕುದಿಸ್ತದ್ರಿ ಮೂರ್ ದಿನ ತಣ್ಣನ್ ಜಾಗದಾಗ ಇಟ್ಟು ಅದು ಸೋಸಿ ತೆಗೆದು ಒಂದು ಬಗಲಿಗೆ ಹಾಕ 16 ಲೀಟರ್ ನೀರಿಗೆ 200 ಹಿಡ್ಕೊಂಡು 300 ಗ್ರಾಮ್ನ ಹಾಕಿ ಸ್ಪ್ರೇ ಮಾಡ್ದ ಬೆಕ್ಕದಂತ ಹುಳ ಇದ್ರ ಸದ್ಯಕ್ಕೆ ಸಾಯ್ತವ್ರಿ ಸರ್. ಓಹೋಹೋ, ಇದು ಸಾವಯವದ ಕೀಟನಾಶಕ, ಸಾವಯವದ ಕೀಟನಾಶಕ. ಈಗ ಇದನ್ನು ಮಾರಾಟ ಮಾಡ್ತೀರಾ ಏನಾದ್ರು? ಇಲ್ಲ ಮಾರಾಟ ಮಾಡಲ್ಲ ಸರ್, ನಾ ಎಲ್ಲರಿಗೆ ಎಷ್ಟು ಮಂದಿ ಟ್ರೈನಿಂಗ್ ನಾ ಯಾರ ಇದ್ರದ್ದು ನಾ ಪರಿವರ್ತನೆ ಮಾಡಿ ಅವ್ರಿಗೆ ಎದುರು ನಿಂತು ಸ್ಪ್ರೇ ಮಾಡಕ್ ಹಚ್ಚಿನ್ರಿ. ನಾ ಮೂರೊಳಗೆ ಸಾವಯವದಾಗ ನಾನೇ ಏನದ ಎದುರು ನಿಂತು ನಿಂತು ಹೊಡಿ ಕಚ್ಚಿನ್ರಿ, ಏ ಇದು ಸಾವಯವದಾಗ ಆಗಲ್ಲ ಅಂದವ್ರು ಅವ್ರ ಹೊಳ್ಕೊಂಡು ನಾನು ಬಲ್ಲಿವೆ ಗೋಮೂತ್ರ ತಗೊಂಡೋಗಿ ದಸ್ ಇದು ಜೀವಾಮೃತ ಮಾಡಿ ಅವ್ರ ಬೆಳೆ ಸ್ಪ್ರೇ ಮಾಡಿ ಅವ್ರಿಗೆ ಖಾತ ಬಿತ್ತಿದಕ್ಕ ಮತ್ತೆ ಇದು ಏನದ ಆರ್ಗ್ಯಾನಿಕ್ ಬೆಳೆದಿದ್ದಕ್ಕೆ ಈಕ್ವಲ್ ಮಾಡಿ ಅವ್ರಿಗೆ ಒಂದು ವರ್ಷ ಕಂಟಿನ್ಯೂ ನಮ್ಮ ಊರಾಗ 80 ಮಂದಿಗೆ ತೋರಿಸಿ ಸರ್. ಓಹೋಹೋ, ಅಂದ್ರೆ ಬಹಳ ಪರಿಣಾಮಕಾರಿ ಅಂತ. ಬಹಳ ಪರಿಣಾಮಕಾರಿ, ಎಲ್ಲ ಕೀಟನಾಶಕಗಳಿಗೆ ಆಗ್ತದೆ, ಎಲ್ಲ ಕೀಟಗಳನ್ನು ನಿಯಂತ್ರಣ ಮಾಡ್ತಾರೆ ಸರ್. 10 ಗಿಡದ ತಪ್ಪಲಿ ಏನಿರ್ತದ್ರಿ, 10 ಗಿಡದ 10 ಕೆಲಸ ಮಾಡ್ತಾವ್ರಿ. ಓಹೋಹೋಹೋ, ಅದಕ್ಕೆ ಬೇರೆ ಬೇರೆ ತಪ್ಪಲುಗಳು, ಬೇರೆ ಬೇರೆ ತಪ್ಪಲುಗಳು ಏನದ ಇದು ಮಾಡ್ತೇವ್ರಿ ಸರ್. ಒಂದು ತತ್ತಿ ನಾಶಕ ಮಾಡ್ತದ್ರಿ, ಹಾಲು ಬರಂತ ಎಲಿ ಯಾವ್ದು ಇರ್ತದ ತತ್ತಿ ನಾಶಕ ಮಾಡ್ತದ್ರಿ, ಅದು ಕೈ ಬರಂತದ್ ಏನ್ ಮಾಡ್ತದ ಹುಳ ಏನದ ಮೈಗೂಡಲ್ರಿ, ಇನ್ನೊಂದು ವಿಷಕಾರಿ ಇದ್ದಂತದ್ದು ಇದು ಇದು ಏನದ ರೀ ಬೇಸರಮ ಅಂತ ಹೇಳಿ ಏನದ ಆ ಬೇಸರಮ ಇದ್ದಂತದ್ದು ಹುಳಕ್ಕೆ ಏನದ ನಿಶ ಏರಿ ಅದು ದುಂದಾಗಿ ಬೀಳ್ತದ್ರಿ, ಒಂದು ದಿನ ಎರಡು ದಿನ ಹುಳ ಮೈಲಿ ಇಲ್ಲಾಂದ್ರೆ ಹುಳ ಆಟೋಮೆಟಿಕ್ ಸಣ್ಣ ಮರಿ ಇದ್ದಾಗ ಸತ್ತು ಹೋಗ್ತದೆ. ಓಹೋಹೋ, ಅಂದ್ರೆ ಈ ಕೀಟನಾಶಕದ ಒಂದು ದ್ರಾವಣ ಅಲ್ಲದೆ ಎಣ್ಣೆನು ತಯಾರಿಸ್ತೀರ? ಎಣ್ಣೆನು ಅದೇ ತೆಗೆದು ಎಣ್ಣೆ ಇದು ಮಾಡಿದ್ರೆ ಸರ್. ಓಹೋ, ಅದೇ ತೆಗೆದು ಎಣ್ಣೆ ಮಾಡಿ, ಎಣ್ಣೆ ಮಾಡಿದ್ರೆ ಸರ್. ಓಹೋಹೋ, ಅದನ್ನು ಸ್ಪ್ರೇ ಮಾಡಿದ್ರೆ, ಸ್ಪ್ರೇ ಮಾಡಿದ್ರೆ. ಈಗ ನಿಮ್ಮ ಇಡೀ ತೋಟಕ್ಕೆ ಜಮೀನಿಗೆ ಇದನ್ನೇ ಬಳಸ್ತೀರಾ? ಇದೇ ಬಳಸ್ತೀವಿ. ಎಷ್ಟು ಎಕರೆ ಜಮೀನಿದೆ ನನಗೆ? ಒಟ್ಟು 40 ಎಕರೆ ಅದ್ರಿ, ಅದ್ರ ಸಮಗ್ರ ಕೃಷಿ ಅದ್ರ ಸರ್. ಒಂದೇ ಬೆಳಿ ಇಲ್ರಿ. ಯಾವ್ದೆಲ್ಲ? ಒಂದು 8 ಎಕರೆ ಕಬ್ಬು ಅದ್ರ ಸರ್, ಒಂದು 2 ಎಕರೆ 1 ಎಕರೆ ಜಾಮೂನ್ ಚೆಂಡು, ಒಂದು 3 ಎಕರೆ ಬಾಳಿ ಅದರಿ, ಒಂದು 3 ಎಕರೆ ಕಲ್ಲಂಗಡಿ ಅದರಿ, ಒಂದು 6 ಎಕರೆ ಜೋಳ ಅದರಿ, ಒಂದು 8 ಎಕರೆ ತೊಗರಿ ಅದರಿ. ಈಗೆಲ್ಲ ತೊಗರಿ ಒಳಗೆ ಮತ್ತ ನಾವು ಶಾಮಿ ಬಿತ್ತೇವ್ರಿ, ನವಣಿ ಬಿತ್ತೇವ್, ಬರಗ ಹಾರ್ಕ ಸಿರಿಧಾನ್ಯನು ಬಿತ್ತೇವ್ರಿ ಸರ್, ಮತ್ತ ಹೆಸರ ಉದ್ದ ಇವನು ಎಲ್ಲ ಏನದ ಒಳಗೆ ಮಿಶ್ರ ಬೆಳೆಗಳಾಗಿ ಇವೆಲ್ಲ ಬೆಳೆ ಬೆಳಿತೇವ್ರಿ ಸರ್. ಹಿಂಗಾಗಿ ಅಂದ್ರೆ ನೀವು ಒಂದ ಕೈ ಕೊಟ್ರೆ ಮತ್ತೊಂದು ಬೆಳೆ ಬರ್ತದೆ ಸರ್. ಯಾರೆಲ್ಲ ಮಾಡ್ತೀರಿ ಇದಕ್ಕೆ? ಕಾರ್ಮಿಕರ ಸಮಸ್ಯೆ ಇದೆ, ಕೂಲಿ ಕಾರ್ಮಿಕರ ಸಮಸ್ಯೆ. ನಾವು ಹೊಲದಾಗೆ ಮನಿ ಮಾಡಿರಿ ಸರ್, ನಾವು ಹೊಲದಾಗೆ ನಮ್ಮ ಹೆಂಡತಿ ಗಂಡ ನಾವು ಹೊಲದಾಗೆ ಇರ್ತೇವ್ರಿ, ಹೊಲದಾಗೆ ಮನಿ ಎಲ್ಲ ಆಕಳುಗಳು ಹೊಲದಾಗೆ, ಒಂದು ಮನುಷ್ಯ ಆಳ ಮನುಷ್ಯ ಒಬ್ಬನಾರಿ, ನಮ್ಮ ತಂಗಿ ಮಗ ಒಬ್ಬನಾರಿ, ನಾವು ಹೆಂಡತಿ ಗಂಡಲ್ಲಿ ಇರ್ತೇವೆ. ಮುಂಜಾನೆ ನಸಗಿನಾಗ 5 ಗಂಟೆಗೆ ಎದ್ದೇವಂದ್ರೆ ಕರ ಬಿಡೋದು, ಹಾಲು ಬಿಡೋದು, ನೀರು ಹೂಡೋದು ಎಲ್ಲ ನಾವೇ ಏನದ ಮಾಡ್ತೇವ್ರಿ. ಇದಕ್ಕೇನು ಹೆಚ್ಚಿಗೆ ಏನದ ನಾವು ಖರ್ಚ ಸಮಸ್ಯೆ ಬಹಳ ಮಾಡಿಲ್ರಿ. ಅಂದ್ರೆ ಹೊಲದಲ್ಲೇ ಬದುಕು ನಿಮ್ದು? ಹಾ, ಹೊಲದಲ್ಲೇ ಬದುಕು. ಅಂದ್ರೆ ನೀವು ಈಗ ಈ ಎರೆಹುಳು ಗೊಬ್ಬರದಿಂದ ತುಂಬಾ ಲಾಭದಾಯಕ? ಬಹಳ ಲಾಭದಾಯಕ ಸರ್. ಈಗ ನನ್ನ ಕೃಷಿ ಒಳಗೆ ಹೋದ ವರ್ಷ ಮಳಿ ಏರ್ಪೇರಾಗಿ ಬೆಳೆಗಳು ಸಮಸ್ಯೆ ಆಗ್ಯದ. ನನಗೆ ಒಂದು ವರ್ಷದಿಂದ ನನಗೆ ಫೀಲ್ಡ್ನಾಗ ಏನು ಬೆಳೆದು ಲಾಭ ಬರಬೇಕಾಗಿದ್ದು ನನಗೆ ಆ ಎರೆಹುಳದೇ ಅಷ್ಟು ಲಾಭ ಬರಲಾಗುತ್ತೆ. ಓಹೋ, ಅಂದ್ರೆ ನೀವು ಹೇಳಿದ್ರೆ ಎರೆಹುಳು ಸಾಕಣೆ ಭಾರಿ ಒಳ್ಳೇದು. ಭಾರಿ ಒಳ್ಳೇದು. ಅದಕ್ಕೆ ಏನಾದ್ರೂ ರೋಗ ಬಂದು ಅದು ಸಾಯುವುದು ಹಾಗೇನಲ್ಲ? ರೋಗ ಬರೋದು ಏನಿಲ್ಲರಿ, ಅದಕ್ಕೆ ವಿಷಕಾರಿ ಅಟ್ಟಿ ಹಾಕಬಾರ್ದ್ರಿ. ಇವ ಯಾವಾದರೆ ಎಣ್ಣೆ ಹಾಕಲಿ ಅಥವಾ ಯಾವಾದರೆ ಒಂದು ವಿಷದ ಇವತ್ತ ಪೌಡರ್ ಅದ್ರಾಗ ಹಾಕದೆ ಅಂದ್ರೆ ಹುಳ ಸಾಯ್ತದ್ರಿ. ಇಲ್ಲ, ಏನು ಆಗಲ್ಲ ಸರ್. ತಪ್ಪಿ ಇಂಥದನ್ನೆಲ್ಲ ಹಾಕಬಾರ್ದು ಒಟ್ಟಿಗೆ. ಅದು ಉಳ್ಕಿದ ಏನದ ಹೆಚ್ಚಿಗೆ ರೀ, ಮತ್ತೆ ಈಗ ಹೆಚ್ಚಿಗೆ ಆಯ್ತದ ನನ್ನ ಬರೀ ಒಮ್ಮೊಮ್ಮೆ ಹುಳಾನೇ ಏನದ ಆರ್ಡರ್ ಇರಲ್ರಿ. ಹುಳ ಹೆಚ್ಚಿಗೆ ಆಯ್ತಂದ್ರೆ ಏನ್ ಮಾಡ್ತೀರಿ, ಹುಳ ತೆಗೆದು ಒಯ್ದು ಭೂಮಿ ಒಳಗೆ ನಾ ಹಾಕ್ತೀನಿ. ಹೊಲದ ಒಳಗೆ ಭೂಮಿ ಅಲ್ಲೇ ಸ್ಪ್ರೆಡ್ ಆಗಿ ಬೆಳಿಲತ್ತೆ. ಎಲ್ಲಾದ್ರೂ ಈಗ ಮಳೆಗಾಲ ಬತ್ತದ್ರಿ, ಹೊಲಕ್ಕೆ ಹೊಲನೇ ನಮ್ಮ ಎಲ್ಲ ಹುಳ ಬಂದ್ಬಿಡ್ತಾವ್ರಿ. ಈಗ ಎಲ್ಲ ಮೇಲೆ ತಳ ಭೂಮಿನೇ ಏನದ ಪೂರಾ ಉಸುಕಾದಪ್ಲೆ ಆಗ್ಬಿಡ್ತಾವ. ಹೌದು ಹೌದು, ಮೇಲೆ ಬಂದ್ಬಿಡ್ತಾವ್ರಿ, ಮೇಲೆ ಬಂದ್ಬಿಡ್ತಾವ್ರಿ. ಈಗ ಮಾರಾಟ ಮಾಡ್ಲಿಕ್ಕೆ ಈ ಹುಳಗಳನ್ನ ಏನು ಪ್ಯಾಕ್ ಮಾಡಿ ಕೊಡ್ತೀರಾ ಅಥವಾ ಗೊಬ್ಬರದ ಜೊತೆಯನ್ನೇ ಹಾಕಿ? ಗೊಬ್ಬರ ನಾ ಹುಳ ಕಡಿಗೆ ಮಾಡ್ತೀನಿ ರೀ, ಅವ್ರಿಗೆ ಕಾಟ ಕೂಡ ಹೇಳಕ್. ಯಾಕ ಮಣ್ಣಿನ ಜೊತೆ ಅದು ಗೊಬ್ಬರದ ಜೊತೆ ಕೊಟ್ರ ಏ ಗೊಬ್ಬರನೇ ಬಾಳದ ಅಂತಾರಲ್ರಿ, ಆ ಮಣ್ಣಿನ ಕೂಡ ಹುಳ ಕಡಿಗೆ ಮಾಡ್ತೀನಿ ರೀ. ಹುಳ ಕಡಿಮೆ ಮಾಡಿ 10 ಕಿಲೋ ಹುಳ ನಾ ಕೊಟ್ಟಂದ್ರಿ, 2 ಕಿಲೋ 1 ಕಿಲೋ ಹುಳ ವೆಸ್ಟರ್ ಅದಕ್ಕೆ ಕೊಡ್ತೀನಿ ರೀ. ಯಾಕಂದ್ರೆ ಅದು ಹುಳು ಕತ್ತಿ ಗೊಬ್ಬರ ಹೋಗಿರ್ತದೆ, ಆ ಗೊಬ್ಬರ ವೆಸ್ಟ್ ತೆಗಿತೀನಿ ರೀ. 2 ಕೆಜಿ ತೆಗೆದು ಅವ್ರಿಗೆ 10 ಕೆಜಿ ಕೊಡ್ತೀನಿ. ಅದು 10 ಕೆಜಿ ಹುಳ ಪ್ಯಾಕ್ ಮಾಡಬತ್ತಿನಂದ್ರೆ ಮತ್ತೆ 2 ಕೆಜಿ 3 ಕೆಜಿ ತೆಳಗ ಮೇಲೆ ಅದು ಗೊಬ್ಬರ ಹಾಕಿ ಒಳಗೆ ಹುಳ ಇಟ್ಟು ಅದು ಹೊರಗೆ ಬರಲ ಮ್ಯಾಲ ಬಾಕ್ಸ್ನಾಗ ಮ್ಯಾಲ ಹಾಕಿ ಅವ್ರಿಗೆ ಪ್ಯಾಕ್ ಮಾಡ್ಕೊಡ್ತೀನಿ. ಈಗ ಒಮ್ಮೆ ಹುಳವನ್ನ ನಿಮ್ಮಲ್ಲಿಂದ ತಗೊಂಡು ಹೋದ ಮೇಲೆ ಎಷ್ಟು ದಿನದಲ್ಲಿ ಅವರು ತೊಟ್ಟಿಗೆ ಹಾಕಬೇಕು? ಒಂದಿನ 2 ದಿನದಾಗ ಹಾಕ್ಬೇಕು. ಅದಕ್ಕೆ ನಾವು ಏನಾದ್ರೂ ತಿನ್ಲಿಕ್ಕೆ ಆಹಾರ ಕೊಡಬೇಕು? ಅದು ಗೊಬ್ಬರನೇ ಅದ್ರಾಗ ಹಾಕಿಡ್ತೇವ್ರಿ, ಅದಕ್ಕೇನು ಬಿಡಲ್ರಿ. ಅದು 2 ದಿನ ಆಯ್ತಂದ್ರೆ ಅದು ಹುಳ ಒಂದಕ್ಕೊಂದು ಒಳಗ ಆಕಳ ಮಾಸಿ ನಮ್ಮ ಗಾಳಿ ಆಡ್ಲಿಲ್ಲ ಅಂದ್ರೆ ಹುಳ ಹೊರಗೆ ಹರಿದು ಬರಲು ಶುರು ಆಗ್ತದ್ರಿ. ಇಲ್ಲಾಂದ್ರೆ ಏನದು ಗಾಳಿ ಬಿದ್ದು ಸೈಲಿಗೆ ಶುರು ಆಗ್ತದೆ. ಗಾಳಿ ಆಡ್ಬೇಕು, ಗಾಳಿ ಆಡ್ಬೇಕ್ರಿ. ಅದಕ್ಕೆ ಗಾಳಿ ಮೇನ್ ಇಂಪಾರ್ಟೆಂಟ್. ಅದಕ್ಕೆ 2 ತಕ್ಷಣನೇ 2 ದಿನದಾಗ ನಾವು ಅದೇನದ ಬಿಡಬೇಕು. ಅಂದ್ರೆ ತೊಟ್ಟಿಗಳನ್ನು ಕಟ್ಟುವಾಗ ತುಂಬಾ ಬೆಳಕು ಮತ್ತು ಗಾಳಿ ಇರುವಂತ ಜಾಗ ಜಾಗ ಬೇಕು ಸರ್. ಓಹೋ, ಈಗ ಈ ಹುಳಗಳು ನೀವು ಇಷ್ಟು ಇಂಚು ಉದ್ದ ಅಂತ ಹೇಳಿದ್ರಿ, ನೀವು ಬೆಳೆಯುವುದರ ನಂತರ ನಿಮ್ಮ ತೊಟ್ಟಿಯಲ್ಲಿ ಗಾತ್ರದಲ್ಲಿ ಏನಾದ್ರೂ ವ್ಯತ್ಯಾಸ, ದೊಡ್ಡದಾಗುವುದು ಅಥವಾ ಸಣ್ಣದಾಗುವುದು ಬೆಳೆಯಲ್ಲಿ, ಹಾಗೆ ಏನಾದ್ರು ವ್ಯತ್ಯಾಸ ಬರ್ತದೆ ಸಾಕಣೆ? ಇಲ್ಲ, ಸಾಕಣೆದು ಏನಿಲ್ಲರಿ ಸರ್, ಅದಕ್ಕೆ ಎಷ್ಟು ಸಿಕ್ತು ಈಗ ನನಗೆ ಹುಳ ಬೇಕಪ್ಪ ಇವತ್ತು ಬಂದು ಹೇಳಿದ್ರೆ ತಿಳಿರಿ, ನಮಗೆ ಹುಳ ಬೇಕಾಗ್ಯವ, ನಾವು ಒಂದು ಎರಡು ತೊಟ್ಟಿ ಮಾಡಿದೇವೆ, ನಾವು ಎರಡು ಮಾಡ್ಬೇಕಂತಿದ್ದೆ, ಗೊಬ್ಬರ ಮಾಡ್ಬೇಕಂತಿವತ್ತು ಹೇಳಿದ್ರೆ ತಿಳಿರಿ, ನಾನು ಬರೀ ಹುಳ ರೆಡಿ ಇದ್ದು ಅಂದ್ರೆ 50 ಕೆಜಿ ಹಿಂಗ ಕೊಡ್ತೇನ್ರಿ. ಈಗ 50 ಕೆಜಿ ಒಂದು ಕ್ವಿಂಟಲ್ ಬೆಳೆದವ್ರಿ ತಕ್ಷಣ ಕೊಡ್ತೇನ್ರಿ, ಇವತ್ತು ಬೆಳೆದ್ರೆ ಇವತ್ತೇ ಕೊಡ್ತೇನ್ರಿ. 5 ಕ್ವಿಂಟಲ್ 6 ಕ್ವಿಂಟಲ್ ಇವತ್ತು ಎರಿಜೋಲ ತಗಲಿಕ್ಕ ಮತ್ತೆ ಯಾವ್ದಾರು ಸ್ಕೀಮ್ ಇದ್ದು ಕುಂಡಕ್ಕೆ, ಈಗ ಇನ್ನೂ ಕೆವಿಕ್ಕಿದವರು ಮತ್ತೆ ಇವತ್ತು ಗುಲ್ಬರ್ಗದ ಇವತ್ತು ಇಂಡಿ ಕೆವಿಕ್ಕಿದವರು ಅವರೆಲ್ಲ ರೈತರಿಗೆ ಬೆಳೆಸಲಿಕ್ಕ ಅವ್ರ ಒಂದೊಂದು ಇದು ಮಾಡಿ ಸ್ಕೀಮ್ನಾಗ ಕುಂಡಕ್ಕೆ ಹೇಳಿದ್ರೆ ತಿಳಿರಿ, ಅಂತವ್ರು ನಾ ಟೈಮ್ ತೊಗೊತೀನಿ ಸರ್. ನೀವು ಒಂದು ತಿಂಗಳ ದಿನ ಬೇಕಾಗ್ತದೆ ಹುಳು? 15 ದಿನ ಒಂದು ತಿಂಗಳ ಟೈಮ್ ತೊಗೊತೀನಿ. ಟೈಮ್ ತಗೊಂಡು ಏನ್ ಮಾಡ್ತೇನ್ರಿ, ಹುಳ ಎಲ್ಲ ಒಳಗ್ 3 ಫೀಟಿನ ಒಳಗ್ ಗೊಬ್ಬರದ ಒಳಗ ತೇವಾಂಶ ಒಳಗ್ ಕಮ್ಮ ಆದಂಗ ಒಳಗ್ ಹೋಗಿರ್ತದ. ಮ್ಯಾಲ ಬಂದ ಅದು ಹುಳ ಮತ್ತೆ ಈಗ ಏನದ ನಿಕ್ಕಸು ಇದ್ದಿ ಹುಳ ಅದು ಮತ್ತೆ ಭರ್ಪೂರ್ ಮೈಯಾಪ್ಲೆ ಮಾಡ್ಬೇಕಾದ್ರ ಒಂದು ತೊಟ್ಟಿಗೆ ನಾವು 2 ಕಿಲೋ ಬೆಲ್ಲದಂತೆ ಬೆಲ್ಲ, ಆ ಬೆಲ್ಲದ ನೀರ್ ಡ್ರಮ್ ಒಳಗ ಬೆಲ್ಲ ಹಾಕಿ ಆ ಬ್ಯಾರಲ್ದ ನೀರ್ ಎಲ್ಲ ಚಿಮ್ಕೋಸ್ತಾವು. ಒಂದು ದಿನ ಬಿಟ್ಟು ಒಂದ್ ದಿನ 3 ಸರಿ ಬೆಲ್ಲ ಚಿಮ್ಕಿಸ್ತೇನ್ರಿ. ಯಾಕೆ ಅದು? ಅದು ಬೆಲ್ಲ ಚಿಮ್ಕಿಸ್ರಿ, ಅದು ರುಚಿಗಾಗಿ ಹುಳ ಮೇಲ್ ಬರ್ತದ್ರಿ, ಹುಳ ಮೇಲ್ ಬರ್ತದ್ರಿ. ಮತ್ತ ರುಚಿಗಾಗಿ ಏನ್ ಮಾಡ್ತಾರೆ, ಸಣ್ಣಿದ್ದಿ ಹುಳ ಅದು ಮೈದ ಏನಾಗ್ತದ ದಪ್ಪ ಆಗ್ತದೆ, ಅದು ಹೆಚ್ಚಿಗೆ ನೀರ್ ಕುಡಿದು ಹುಳ ದಪ್ಪ ಪೋಸ್ಟ್ ಆಗ್ತದ್ರಿ. ಈಗ ನಿಮ್ಗೆ ಈಗ ಮಾರಾಟಕ್ಕೆ ಬಂದ ಹುಳುಗಳು ಅಂತ ಹೇಗೆ ಗೊತ್ತಾಗ್ತದೆ ಅಂತ? ಇಲ್ಲ, ಮಾರಾಟಕ್ಕೆ ಬಂದಿದ್ ದಪ್ಪ ಆಗ್ತದ್ರಿ, ಅದ್ ಮ್ಯಾಲ ಮಾರಾಟಕ್ಕೆ ಬಂದಿ ಹುಳ ದಪ್ಪ ಅಂದೇ ಕೊಡ್ತೀನಿ, ಯಾಕಂದ್ರೆ ವೇಟ್ ಬರಲ್ರಿ. ನಾ ಸಣ್ಣ ಒಂದೊಂದು ತೊಟ್ಟಿಯನ್ನು ಈ ತೊಟ್ಟಿಯಲ್ಲಿ ಇಂಥ ದಿನ ಹಾಕಿದ್ದೇನೆ ಇಷ್ಟು ದಿನಕ್ಕೆ ಬರ್ತಂತ ದಪ್ಪಿದ್ದು ಹುಳ ಮ್ಯಾಲ ಬರ್ತದೆ. ಈಗ ನಾ ಸಣ್ಣ ಹುಳ ಕೊಟ್ರೆ ನಮ್ಗೆ ಲಾಸ್ ಅದರಿ, ಅಂದ್ರೆ ವೇಟ್ ಏನು, ಒಂದು ಹುಳ ನಾ ಸಣ್ಣ ಹುಳ ಕೊಟ್ಟಂದ್ರಿ ಒಂದು ಹುಳ ಕೂಡ ಬದಲಿ ಇವತ್ತು 50 ಹುಳ ಕೊಡಬೇಕಾಗ್ತದೆ. ಅದಕ್ಕಾಗಿ ನಾ ದಪ್ಪನ ಹುಳನೇ ಅವ್ರಿಗೆ ಆರಿಸಿ ಕೊಡ್ತೇನ್ರಿ. ಈಗ ದೊಡ್ಡ ದೊಡ್ಡ ಗಾತ್ರದ ಹುಳಗಳನ್ನು ತಗೊಂಡು ಹೋಗೋದೇ ಒಳ್ಳೇದಾ ಅಲ್ಲ ಸಣ್ಣ? ಇಲ್ಲ, ತಗೊಳ್ಳವ್ರಿ ಸಣ್ಣ ಹುಳವೇ ಲಾಭ್ರಿ, ಅಂದ್ರೆ ಹುಳ ಹೆಚ್ಚಿಗೆ ಬರ್ತದಲ್ರಿ, ಅಂದ್ರೆ ಹೆಚ್ಚಿಗೆ ಬಂದಾಗ ಅವ್ರಿಗೆ ನಮ್ಮ ಅವ್ರಿಗೆ ಶುರು ಇರ್ತದ್ರಿ, ಅವ್ರಿಗೆ ಹ್ಯಾಂಗ್ ಮಾಡಿ ಬದುಕಿಸ್ಬೇಕನ್ನೋದು ಅವ್ರಿಗೆ ನಾಲೆಜ್ ಇರಲ್ರಿ. ಅವ್ರೇನ್ ಮಾಡ್ತಾರೆ, ಅದಕ್ಕೆ ಏರ್ಪೇರ್ ಆಗಿ ಅದಕ್ಕೆ ನೀರ್ ಕಡಿಮೆ ಬಿತ್ತು, ಹೀಟ್ ಆಯ್ತಂದ್ರೆ ಸಣ್ಣ ಮರಿದ್ದು ಸಾಯ್ತದೆ. ಈಗ ಮಲ್ಲಿನಾಥ ಶರಣಪ್ಪ ಕೊಳ್ಳೂರವರೇ, ಒಂದು ಹೇಳಿ, ನಮ್ಮ ರೈತರು ನೀವು ಇಷ್ಟೆಲ್ಲ ಮಾತನ್ನ ಹೇಳಿದ್ರಿ, ಎರೆಹುಳನ್ನ ಬಹಳ ಸುರಕ್ಷಿತವಾಗಿ ಸಾಕುವ ವಿಧಾನವನ್ನು ಮತ್ತೊಮ್ಮೆ ಹೇಳಿ. ಈಗ ಸುರಕ್ಷಿತವಾಗಿ ಸಾಕೋದೇನ್ರಿ ಸರ್, ನಾವು ಭೂಮಿ ಒಳಗೆ ಈಗ ನಾವು ಭೂಮಿ ಬಲ್ಲಿ ಏನದ ಕಟ್ಟದು ತೊಟ್ಟಿ ಕಟ್ಟು ಇಟಂಗಿಲೇರಿ ಕಟ್ಟಲಿ ಅಥವಾ ಈಗ ಪರಿಶೀಲೇರಿ ಮಾಡ್ಕೊಳ್ಳಿ, ಯಾವಾದ್ರೆ ಮಾಡಿ 3 ಫೀಟ್ ಆಗಲ್ಲ, ಒಂದು 2-2.5 ಫೀಟ್ ಎತ್ತರ, ಒಂದು 10-15 ಫೀಟ್ ಊಚಿಗೆ ಇವತ್ತು 50 ಫೀಟ್ ಮಾಡ್ಕೊಂಡ್ರಿ ಅಂತಂದ್ರೆ ಉದ್ದ ಎಷ್ಟಾದ್ರೂ ತೊಂದರೆ, ಊಚಿ ಎಷ್ಟಾದ್ರೂ ಆಗದ್ರಿ, ಎತ್ತರಿ ಮಾತ್ರ 2 ಪೀಟಿ ಇರ್ಬೇಕ್ರಿ, 2 ಪೀಟಿ. ಅದೇ ಅಂದ್ರೆ ಗಾಳಿ ಆಡಲ್ರಿ, ಬುಡಕ ಆದ್ರೆ ಗಾಳಿ ಸಮಸ್ಯೆ ಬರ್ತದೆ, 2 ಪೀಟ್ ಇದ್ರೆ ಗಾಳಿ ಇದಾಗ್ತದ್ರಿ. ಈಗ ಅಗಲಿಗೆ 4 ಬಿಡ್ತಾನ ನಡೀತದ್ರಿ, ಅಂದ್ರೆ ಒಳಗೆ ಹೀಟ್ ಬರಲ್ರಿ. ಈಗ ಯಾವುದೇ ಒಂದು ಗ್ವಾಡಿ ಇತ್ತಂದ್ರೆ ಅದು ಗ್ವಾಡಿದಿಂದ 1-1.5 ಫೀಟೇನೆ ತಂಪು ತೋತದೆ, ಹೀಟ್ ಆಯ್ತಂದ್ರೆ ಒಳಗೆ ಹೀಟ್ ಬರಲಿಕ್ಕೆ ಶುರುವಾಗ್ತದೆ, ಅದಕ್ಕೆ ಹುಳ ಆಗಲ್ರಿ, ಅದಕ್ಕೆ ಗೊಬ್ಬರ ಆಗಲ್ಲ. ಹಿಂಗಾಗಿ ಅದಕ್ಕೆ ಸೈಜ್ ಮಾಡ್ಯಾರ, ಅದಕ್ಕೆ ಒಂದು ಎಷ್ಟು ಗಾಳಿ ಸಿಗ್ಬೇಕಂದ್ರೆ 2-2.5 ಫೀಟ 3 ಫೀಟ ಮಾಡದ್ರಿ. ಅದಕ್ಕೆಲ್ಲ ತಿಲ್ಲಕ್ಕೆ ಏನದ ಇದು ಗೊಬ್ಬರ ಮತ್ತ ಹೊಟ್ಟ ಹುರಿ, ಈಗೇನ ತೆಂಗಿನ ಇದು ತೆಂಗಿನ ಪಡಿಗಳು ಚಾಪ್ ಕಟ್ಟದಾಗ ಪುಡಿ ಮಾಡಿ ಹಾಕದ್ರಿ, ಎಲ್ಲ ಗಿಡಗಳು ಇದ್ರೆ ಅದ್ರ ಸೊಪ್ಪಿ ಬಂದಿದ್ ಹಾಕೋದು, ಈಗ ದನಗಳು ಸಗಣಿ ರಾಡಿ ಮಾಡಿ ಹಾಕೋದು, ಅದೆಲ್ಲ ಹಾಕೋತು ಅಂದ್ರೆ ಗೊಬ್ಬರ ಆಗ್ತದ್ರಿ. ಈಗ ನಾವು ಗೊಬ್ಬರನೇ ಮಾಡ್ಬೇಕಾದ್ರೆ ಆ ನಮನ್ ಮಾಡಿದ್ರಿ, ಈಗ ಹುಳನೇ ಬೇಕಾದ್ರೆ ಗೊಬ್ಬರ ತೆಗಿಬಾರ್ದ್ರಿ, ಯಾಕಂದ್ರೆ ಮಟ್ಟಿ ಬಾಳ ಇರ್ತದ್ರಿ. ಅದು 90 ದಿನ ನಾವು ಅದ್ರಾಗ ಬಿಟ್ಟೆ ಅಂದ್ರೆ ಮರಿಯದಿಂದ ಬಹಳಷ್ಟು ಏನಂದ್ರೆ ನಮಗೆ ಮರಿ ಬಹಳ ಆಗ್ತದೆ. ಈಗ ಅದು ಮರಿ ಬಹಳ ಆಗಿ ನಮಗೆ ಗೊಬ್ಬರದ ಏನಂದ್ರೆ ಹೆಚ್ಚು ಇದಾಗ್ತದೆ. ಈಗ ಈ ಕಡೆ ಕಡೆ ನಾವು ಈಗ ಏನಂದ್ರೆ ಎರಿಜೋಲಾನು ಮಾಡ್ಬೇಕಂತ ಈ ವರ್ಷ ನನಗೆ ಹುಳದ ಆರ್ಡರ್ ಬರಲಿಲ್ಲ, ನಾ ಹುಳ ಮಾಡಿಟ್ಟ, ಹುಳ ರೆಡಿ ಆದ ಅಂದ್ರೆ ಇನ್ನು ವೇಟ್ ಯಾಕೆ ಮಾಡದಂದ್ರೆ ಈಗ ಎರಿಜೋಲಾನು ತಯಾರು ಮಾಡ್ಬೇಕಾಗಿತ್ತೀನಿ. ಅದೇನು ಹಾಗೆ ಅದು ಅಂದ್ರೆ ಎರೆ ಹುಳ ಒಳಗಿಂದ ಹುಳ ಆಯ್ದ್ರಿ, ಎರೆ ಹುಳದ ಅದಕ್ಕೊಂದು ಪೀಟ್ ಕಟ್ಟದ್ರಿ, ಅದು ಒಂದು 3 ಫೀಟ್ ಎತ್ತರ, ಒಂದು 3 ಫೀಟ್ ಆಗಲ್ಲ ಇದ್ದಿದ್ದು ಒಂದು ಸೈಜ್ ಗುಮ್ಮಿ ತಂದು ಕಟಾವ್ ಮಾಡಿ ಅದಕ್ಕೆ 2 ಫೀಟ್ ಎತ್ತರ ಕಟ್ಟಿ ಅದಕ್ಕೆ ಬಿಡ್ಕೊಂಡು ನಲ್ಲಿ ಹಚ್ಚಿ ಹುಳುಗಳು ಅದ್ರ ಒಳಗಾಕಿ ಉಗುರು ಬೆಚ್ಚಗೆ ನೀರು ಸಿಂಪಡಿಸಿ ಅದ್ರ ಮ್ಯಾಲೆ ನೀರು ಸುರಿದ್ರಿ, ಅದು ಹುಳದ ಮೈ ಮೇಲೆ ಅಂಟಿನ ಅಂಶ ಇರ್ತದ್ರಿ. ಈಗ ಒಂದು ಎರೆ ಹುಳ ಇತ್ತಂದ್ರೆ ಅದ್ರ ಮೈ ಮೇಲೆ ಒಂದು ಅಂಟಿನ ಅಂಶ ಇದ, ಈಗ ಬಸವಣ್ಣ ಹುಳ ಅಂತೇಳಿ ಭೂಮಿ ಒಳಗೆ ಹರಿದು ಹೋಯ್ತದ, ಅದು ಅಂಟು ಪದರ ಮಾಡಿ ಭೂಮಿಗೆ ಹತ್ತದಲ್ರಿ, ಅದು ಎರೆ ಜೋಳ ರೀ, ಅದು ಬಹಳಷ್ಟು ಕೆಲಸ ಮಾಡ್ತದ್ರಿ. ಈಗ ಹೋಮಿಕ ಅಂತೇಳಿ ಬರ್ತದ್ರಿ, ಬೆಳಿಗ್ಗೆ ಯಾವ್ದ್ರೆ ಸ್ಪ್ರೇ ಮಾಡಿದ್ರೆ ಹೋಮಿಕ ಬೇಕಾದ ಹೆಲ್ದಿ ಬರ್ತದ ಬೆಳಿ ಅಂತಾರ, ಆ ಟೈಪ್ ಈ ಎರೆಹುಳದ ಮೈ ಮೇಲಿಂದು ಏನದ ಅದು ಎರೆ ಜೋಳ ಬತ್ತಲ್ರಿ, ಅದಕ್ಕೆ ಏನದ ಬೆಳಿಗ್ಗೆ ಏನದ ಹೆಲ್ದಿ ಬರ್ತದ್ರಿ, ಹೋಮಿಕ ಕೊಡ್ತದ್ರಿ. ಅತ್ತ ಮತ್ತ ಅದ್ರ ಗುಡ ವರ್ಮಿ ಕಾಂಪೋಸ್ಟ್ ಇದ್ದಿದ್ದು ಅದೆಲ್ಲ ನೀರ್ ಅದ್ರಂದ್ ಬಸ್ತಂದ್ರಿ, ಭೂಮಿ ಒಳಗೆ ಬಹಳ ಪೌಷ್ಟಿಕತೆ ಕೊಡ್ತದ್ರಿ ಬೆಳಿಗ್ಗೆ. ಅದಕ್ಕಾಗಿ ಈಗ ಅದನ್ನು ತಯಾರ ಮಾಡ್ಬೇಕಾಗ್ತೀನಿ, ಅದು ಒಂದು ಅದು ತಯಾರು ಮಾಡಿದ್ರೆ ಒಂದು 100 ರೂಪಾಯಿ 1 ಲೀಟರ್ ಮಾರಿದ್ರಿ, ದಿನ 1000 ಲೀಟರ್. ಓಹೋ, ಅದನ್ನು ಅವಕಾಶ ಇದೆ, ಅದನ್ನು ಅವಕಾಶ ಇದೆ ಸರ್. ಅಂದ್ರೆ ಎರೆಹುಳು ಸಾಕಣೆ ಮಾಡಿದವರು ಇದಕ್ಕೂ ಹೋಗ್ಬೋದು? ಇದಕ್ಕೂ ಹೋಗ್ಬೋದು ಸರ್. ಈಗ ಅದೇ ಎರೆಹುಳ ಮಾರಾಟ ಇಲ್ಲಪ್ಪ ಅಂದ್ರೆ ನಾವು ಅದು ಎರೆಜಲನು ತೆಗಿಬಹುದು ಸರ್. ಓಹೋಹೋ, ಅಂದ್ರೆ ತುಂಬಾ ಬಹುಪಯೋಗಿ. ಹಾ ರೀ, ಒಂದ್ ಆಕಳದ್ರಿ ಏನೂ ವೇಸ್ಟ್ ಆಗಲ್ರಿ. ಇವತ್ತು ಎಷ್ಟು ಲಾಭ ಅದ ಯಾಕಂದ್ರೆ ಒಂದ್ ಆಕಳ ನಾವು ಒಂದು ವರ್ಷನಾಗ ಒಂದ್ ಆಕಳ ಖರೀದಿ ಮಾಡಿದೇವ್ ತಿಳಿ ಸರ್. ಒಂದ್ 40,000 ರೂಪಾಯಿ ಇಟ್ಕೊಂಡು 50,000 ರೂಪಾಯಿ ಮಿನಿಮಮ್ ಒಂದ್ ಆಕಳದ ರೇಟ್ ರೀ. ಒಂದ್ ಆಕಳ ಒಂದು ವರ್ಷನಾಗ 40,000 ಹೆಚ್ಚಿಗೆ ನಮ್ಗೆ ಲಾಭ ಮಾಡಿಕೊಟ್ಟು ಹೋಗ್ತದ್ರಿ. ಒಂದ್ ಆಕಳ ಒಂದು ವರ್ಷಿಗೆ ಮಿನಿಮಮ್ 2 ಟನ್ ಅಷ್ಟೇ ನಮಗ ಗೊಬ್ಬರ ರೆಡಿ ಆದ್ರಿ. 16,000 ರೂಪಾಯಿ ಇವತ್ತು ನಮಗ್ ಗೊಬ್ಬರ ರೆಡಿ ಆಗ್ತದ್ರಿ. 16,000 ರೂಪಾಯಿ ಗೊಬ್ಬರ ನಡೀತದೆ. 16,000 2 ತೊಟ್ಟಿನೇ ಮಾಡಿದ್ರೆ 2 ತೊಟ್ಟಿ ಒಳಗೆ ಹುಳನೆ ಒಂದು ಕುಂಟಲ್ ರೆಡಿ ಆದ್ರೆ 50,000 ರೂಪಾಯಿ ಬರೀ ಹುಳ ಮಾರ್ತದೆ. ಆಕಳದ ರೇಟ್ 40,000 50,000 ರೀ. ಹುಳ ಒಂದು ವರ್ಷನಾಗ ಆಟು ಹುಳ ರೆಡಿ ಆಗ್ತದ, ಗೊಬ್ಬರ ಇಟ್ಟು ರೆಡಿ ಆಗ್ತದ್ರಿ. ಅದ್ರ ಗೋಮೂತ್ರದಿಂದ ಇವತ್ತು 10 ಎಕರೆ 20 ಎಕರೆ ತನಕ ಜೀವಾಮೃತ ಮಾಡಿ ನಾವು ಸ್ಪ್ರೇ ಮಾಡಕ್ ಅದ್ರ ಗೋಮೂತ್ರ ರೆಡಿ ಆಗ್ತದೆ. ಮನೆಯೊಳಗೆ ಮಕ್ಕಳ ಹಾಲು ಉಣ್ತಾವ, ಮಜಿ ಉಣ್ತೇವ, ಮೊಸರು ಉಣ್ತೇವ, ಅದ್ರ ಅಷ್ಟೆಲ್ಲ ಉತ್ಪತ್ತಿ ಆಗಂತದ್ ಇವತ್ತು ಗೋಮಾತೆಗೆ ರಕ್ಷಣೆ ಮಾಡೋರು ಯಾರು. ಹೌದೌದು, ಬಹಳ ಉತ್ತಮವಾಗಿರ್ತಕ್ಕಂಥ ವಿಚಾರ ಮಲ್ಲಿನಾಥ ಶರಣಪ್ಪ ಕೊಳ್ಳೂರ್ ಅವರ. ಈ ಎರೆಹುಳು ಗೊಬ್ಬರದಿಂದ ಬಹುಪಯೋಗಿ ಇದೆ, ಮತ್ತೆ ಕೃಷಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಕ್ಕಂಥದ್ದು, ಮತ್ತೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಾಪಾಡ್ತದೆ, ರೈತರಿಗೆ ಬಹಳಷ್ಟು ಲಾಭದಾಯಕವಾಗಿ ಮಾಡ್ತಾರಂತೆ. ತುಂಬಾ ಒಳ್ಳೇದು ಮಲ್ಲಿನಾಥ ಶರಣಪ್ಪ ಕೊಳ್ಳೂರ್ ಅವರ. ಇಷ್ಟು ಹೊತ್ತಿನ ತನಕ ನಮ್ಮ ರೈತ ಬಾಂಧವರಿಗೆ ಈ ಒಂದು ಎರೆಹುಳು ಗೊಬ್ಬರ ಮತ್ತು ಎರೆಹುಳು ಸಾಕಾಣಿಕೆಯ ಬಗ್ಗೆ ಬಹಳಷ್ಟು ವಿವರವಾದಂತಹ ಮಾಹಿತಿಯನ್ನು ನೀಡಿದ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ನಮಸ್ಕಾರ ಸರ್. ಎರೆಹುಳು ಸಾಕಾಣಿಕೆ ಕುರಿತು ಇದುವರೆಗೆ ಮಲ್ಲಿನಾಥ್ ಕೊಳ್ಳೂರ್ ಅವರೊಂದಿಗಿನ ಸಂದರ್ಶನ ಬಿತ್ತರವಾಯಿತು. ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲ. ಕೃಷಿ ರಂಗದಲ್ಲಿ ಈಗ ಸಂಗಣ್ಣ ಭೀಮರಾವ್ ಕುಂಬಾರ್ ಹಾಗೂ ಸಂಗಡಿಗರಿಂದ ಭಜನೆ ಪದ. ಮಾಡಬಾರದೋ ಮಾಡಬಾರದೋ ಪಾರನ ಸಂಗ, ಓಣ್ಯಾಗ ಕೈ ಮಾಡಿ ಕರಿ ಕೌವ ಮಂಗ. ಮಾಡೋ ಬರದು ಪಾರನ ಸಂಗ, ಓಣ್ಯಾಗ ಕೈ ಮಾಡಿ ಕರಿತವ ಮಂಗ. ಸಂಗಣ್ಣ ಭೀಮರಾವ್ ಕುಂಬಾರ್ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದ್ರಿ. ಕೃಷಿರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ.